ಯಾದಗಿರಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ ಯಾವೊಬ್ಬ ಅರ್ಹ ರೈತರ ಜಮೀನು ಬಿಟ್ಟು ಹೋಗದಂತೆ ಸಮರ್ಪಕವಾಗಿ ವರದಿ ಸಲ್ಲಿಸಲು ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅತಿವೃಷ್ಟಿಯಿಂದ ನಷ್ಟಕ್ಕೆ ಒಳಗಾದ ರೈತರಿಗೆ ನ್ಯಾಯಯುತವಾಗಿ ಪರಿಹಾರ ದೊರೆಯಲು ಮಾನವೀಯ ನೆಲೆಯ ಮೇಲೆ ಸಮಗ್ರವಾಗಿ ಜಂಟಿ ಸಮೀಕ್ಷೆ ನಡೆಸಬೇಕು. ಈ ವರದಿ ಸಲ್ಲಿಸಿದ ನಂತರ ಪುನರ್ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷ್ಣಾ ಮೇಲ್ದಂಡೆ ಯೋಜನೆ ಭೂಸ್ವಾಧೀನಕ್ಕೆ ಪರಿಹಾರ ನಿಗದಿ. ನೀರಾವರಿ ಭೂಮಿ ಎಕರೆಗೆ 40 ಲಕ್ಷ, ಒಣಭೂಮಿಗೆ 30 ಲಕ್ಷ. ಕಲ್ಯಾಣ ಕರ್ನಾಟಕ ಅಭಿವೃದ್ದಿಗೆ ಪ್ರತ್ಯೇಕ ಸಚಿವಾಲಯ, ಸಂಪುಟ ಸಭೆಯಲ್ಲಿ ನಿರ್ಧಾರ. ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಭಾರತ ಪಾರುಪತ್ಯ ಮೆರೆಯಲು ಸನ್ನದ್ದ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಮಾಲೂರು ಶಾಸಕ ಕೆವೈ ನಂಜೇಗೌಡ ಶಾಸಕ ಸ್ಥಾನ ಅಸಿಂಧು, ಮರು ಮತ ಎಣಿಕೆಗೆ ಆದೇಶ. ಕೆಆರ್ಎಸ್ ಹಿನ್ನೀರಿನ ಅಭಿವೃದ್ದಿ ಕುರಿತಂತೆ ಕೇಂದ್ರ ಸಚಿವರಾದ ರಾಮಮೋಹನ್ ನಾಯ್ಡು, ಎಚ್ಡಿ ಕುಮಾರಸ್ವಾಮಿ ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ 728ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಿ ಸೋಮಶೇಖರ್ ಎಸ್ರೂಳಿ. ನಂತರ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಅಲಿಸುವಿರಿ. ಕೊನೆಯಲ್ಲಿ ರಾಮಣ್ಣ ಚೌಡ್ಕಿ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು ಬಿತ್ತರವಾಗಲಿವೆ. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಡಿಪೆಂಡಬಲ್ ಸರ್, ನೀವೇ ಹೇಳಿ. ಎಲ್ಲಕ್ಕಿಂತ ಒಳ್ಳೆ ಇಂಜಿನ್ ಆಯಿಲ್ ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ. ಮಿಸ್ಟರ್ ಡಿಪೆಂಡಬಲ್ ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೊ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೌಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನೀವು ಮಿಸ್ಟರ್ ಡಿಪೆಂಡಬಲ್, ನೀವೇ ಹೇಳಿ, ಬೆಸ್ಟ್ ಇಂಜಿನ್ ಆಯಿಲ್ ಯಾವುದು? ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ. ಮಿಸ್ಟರ್ ಡಿಪೆಂಡಬಲ್ ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ಈಗ 728ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಸೋಮಶೇಖರ್ ಎಸ್ ರೂಳಿಯ ವರದು. ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಾವು ಯಾವ ರೀತಿ ಅನ್ಕೊಂಡಿದ್ವಿ, ಕಳೆದ ವಾರ ಭಾರಿ ಮಳೆ ಅದಾವ ಈ ವಾರ ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡಿದ್ರು. ಅದೇ ರೀತಿಯಾಗಿ ಮಳೆ ಕೂಡ ವರ್ತಿಸಿತು ಅಂತ ಹೇಳಬಹುದು. ನಮ್ಮ ಭಾಗದ ಕನಿಷ್ಠ 3 ಜಿಲ್ಲೆಗಳಲ್ಲಿ ವಾರದ ಮಳೆಯ ಪ್ರಮಾಣ ಸೆಂಚುರಿ ದಾಟ್ತದ ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ಕೊಟ್ಟಿದ್ರು. ಅದೇ ರೀತಿಯಾಗಿ ನಮ್ಮ ಭಾಗದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಮಳೆ ತನ್ನ ಆರ್ಭಟವನ್ನು ತೋರಿಸಿದ, ಅಟಾಟೋಪವನ್ನು ತೋರಿಸಿದ, ರೈತರು ಮತ್ತಿಷ್ಟು ಕಂಗೆಡುವಂಗ ಮಾಡ್ಯದ ಅಂತ ಹೇಳಿ ಹೇಳ್ಬೋದು. ಭರ್ಜರಿ ಮಳೆಯಾಗ್ಯದ. ಕಲಬುರಗಿ ಜಿಲ್ಲೆ ಒಳಗಂತೂ ನಾವು ಹೇಳಿದೀವಿ ಮೊದಲ ನಂಬರ್ನೊಳಗೆ ಇರ್ತದೆ. ಕಲಬುರಗಿ ಜಿಲ್ಲೆ 130 ಮಿಲಿಮೀಟರ್ಕ್ಕಿಂತ ಹೆಚ್ಚು ಮಳೆ ಈ ವಾರ ಆಗಬಹುದು ಅಂತೇಳಿ. ಅದೇ ರೀತಿಯಾಗಿ ತಜ್ಞರು ಹೇಳುವ ಪ್ರಕಾರ 155 ಮಿಲಿಮೀಟರ್ ಹೆಚ್ಚು ಕಡಿಮೆ ಒಂದೇ ದಿವಸದೊಳಗೆ ಆ ಪ್ರಮಾಣದ ಮಳೆಯನ್ನು ನಾವು ತಗೊಂಡಿವಿ ಅಂತ ಹೇಳಿ ಹೇಳ್ಬೋದು. ಹೀಗಾಗಿ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ರೈತರು ಈಗ ಕಷ್ಟದೊಳಗ ಇದ್ದಾರೆ ಅಂತ ಹೇಳಿ ಹೇಳ್ಬೋದು. ಸಾಕಷ್ಟು ಏನು ಬೆಳೆದಂತಹ ಬೆಳೆ ಏನದ ಎಲ್ಲಾ ನೀರಿನೊಳಗೆ ನಿಂತು ರೋಗಗಳಿಗೆ ಮೂಲಾಗ್ಯದ. ಮತ್ತ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಹ ಒಂದು ವೇದನೆ ಒಳಗ ನಮ್ಮ ರೈತರು ಇದ್ದೀರಿ. ನೋಡೋಣ, ನಮ್ಮ ಸರ್ಕಾರಗಳು ಬೆಳೆ ವಿಮೆ ಬಗ್ಗೆ ಸಾಕಷ್ಟು ಯೋಜನೆ ಮಾಡಿದ್ದಾವ, ಅದರಿಂದ ತಮಗ ಸಹಾಯ ಆಗುವಂತಹ ಎಲ್ಲ ಸಾಧ್ಯತೆಗಳನ್ನು ಕೂಡ ನಾವು ಇವತ್ತಿನ ದಿವಸ ನಿರೀಕ್ಷೆ ಮಾಡಬಹುದಾಗ್ಯದ. ಆತ್ಮೀಯರೇ, ಕಳೆದ ವಾರಂತೂ ಹಂಗಾಯ್ತು, ಇನ್ನ ಮುಂದಿನ ವಾರರೇ ನಮಗ ಒಂದ್ ಸ್ವಲ್ಪ ಬಿಡುವು ಸಿಗ್ಲಿ ಅನ್ನುವಂತಹ ಮಾತು ತಮ್ಮದಿರಬಹುದು. ಆದ್ರ ನಿಸರ್ಗದೊಳಗ ಹಿಂಗೆ ಆಗ್ತದ ಅಂತ ಹೇಳಕ್ ಆಗಂಗಿಲ್ಲ. ಬಹಳ ಒಳ್ಳೆ ಪ್ರಮಾಣದ ಮಳೆಯನ್ನ ಈ ವಾರ ಕೂಡ ನಾವು ನೋಡಬಹುದಾಗ್ಯದ. ಅದಕ್ಕೆ ಈ ಬಗ್ಗೆ ತಾವು ಎಚ್ಚರಿಕೆಯನ್ನ ವಹಿಸಬೇಕಾಗ್ತದ. ಮತ್ತ ಎಷ್ಟಂತ ಮಾಡೋಕೆ ಸಾಧ್ಯದ ಅನ್ನುವಂತಹ ಮಾತನ್ನ ತಾವು ಕೂಡ ಕೇಳಬಹುದು. ಯಾಕಪ್ಪ ಅಂತಂದ್ರೆ ಮೇಲಿಂದ ಮಳೆ ಸುರಿತಿರ್ಬೇಕಾದ್ರ ಹೊಲದೊಳಗ ನೀರ್ ನಿಂತ ಸಂದರ್ಭದೊಳಗೆ ಅದನ್ನು ಹೊರಗೆ ತೆಗೆದು ಹಾಕೋದು ಕೂಡ ಕಷ್ಟ ಆಗುವಂತಹ ಒಂದು ಸನ್ನಿವೇಶ ಇವತ್ತಿನ ದಿವಸ ನಾವು ನೋಡ್ತಾ ಇದೀವಿ. ಅನೇಕರ ಪರಿಸ್ಥಿತಿ ಇವತ್ತು ಅಸಹಾಯಕವಾದಂತಹ ಒಂದು ಪರಿಸ್ಥಿತಿ ಒಳಗೆ ತಾವೆಲ್ಲ ಇದ್ದೀರಿ. ಆದ್ರೂ ಕೂಡ ಏನು ಬಂದಿದ್ದನ್ನ ನಾವು ಸ್ವೀಕಾರ ಮಾಡಲೇಬೇಕಾಗ್ತದ. ಅದಕ್ಕಂತೂ ಎರಡು ಮಾತಿಲ್ಲ. ಈ ನಡುವೆ ಧಾರವಾಡ ಕೃಷಿ ಮೇಳದೊಳಗೆ ತಮ್ಮಲ್ಲಿ ಕೆಲವರಾದರೂ ಭಾಗವಹಿಸಿರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಈ 4 ದಿನಗಳ ಕೃಷಿ ಮೇಳದೊಳಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ರೈತರು ತಿಳಿದುಕೊಳ್ಳಕ ಸಾಧ್ಯ ಇತ್ತು. ಹೊಸ ಹೊಸ ತಂತ್ರಜ್ಞಾನ, ಹೊಸ ಬೀಜಗಳು, ಹೊಸ ತಳಿಗಳು ಮತ್ತು ಮಾರ್ಕೆಟಿಂಗ್ ವ್ಯವಸ್ಥೆ ಇವತ್ತಿನ ದಿವಸ ಬಹಳ ಮುಖ್ಯವಾಗಿರುವಂತಹದ್ದು ನಮ್ಮ ರೈತರಿಗೆ. ಎಲ್ಲಿ ಮಾರ್ಕೆಟ್ ಅದ ಅಂತ ಒಂದು ಮಾರ್ಕೆಟ್ ಅನ್ನು ಹುಡುಕಾಡಿಕೊಂಡು ಹೋಗುವಂತಹ ಒಂದು ಸನ್ನಿವೇಶ ನಾವು ನಿರ್ಮಾಣ ಮಾಡಿಕೊಳ್ಬೇಕಾಗ್ತದ. ಮಾರ್ಕೆಟಿಂಗ್ ತಕ್ಕಂಗೆ ನಮ್ಮ ಬೆಳೆಗಳನ್ನ ಬೆಳೆದು ನಮ್ಮ ಒಂದು ಆದಾಯವನ್ನ ಹೆಚ್ಚು ಮಾಡಿಕೊಳ್ಳುವಂತಹ ಒಂದು ನಿಟ್ಟಿನೊಳಗ ನಾವು ಪ್ರಯತ್ನ ಮಾಡಬೇಕಾಗ್ತದ. ಬರೇ ನಾವು ಬೆಳೆಯುವುದಷ್ಟೇ ಅಲ್ಲ, ಅದನ್ನ ನಾವು ಮೌಲ್ಯವರ್ಧನೆ ಮಾಡಿದ್ರೆ ಅದರ ಹೆಚ್ಚಿನ ಒಂದು ಆದಾಯವನ್ನು ಪಡೆಯೋದಕ್ಕೆ ಸಾಧ್ಯದ. ಸಂಸ್ಕರಣೆ ಮಾಡಬೇಕು, ಮೌಲ್ಯವರ್ಧನೆ ಮಾಡಬೇಕು, ಉತ್ಪನ್ನಗಳನ್ನು ತಯಾರು ಮಾಡಬೇಕು. ಆ ನಂತರ ಸಾಧ್ಯ ಆಯಿತು ಅಂತಂದ್ರೆ ಒಂದು ಬ್ರ್ಯಾಂಡ್ ಮಾಡಿ ಅದನ್ನ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಬೇಕು. ಇದಕ್ಕೆ ಒಂದು ದೊಡ್ಡ ಯೋಚನೆ ಕೂಡ ಬೇಕಾಗ್ತದ. ಅದಕ್ಕೆ ತಕ್ಕಂಗ ನಮ್ಮ ಕಡೆ ಸಾಕಷ್ಟು ಸೌಲಭ್ಯಗಳಿರಬೇಕಾಗ್ತದ. ಮೂಲ ಸೌಕರ್ಯ ಇರಬಹುದು, ಅದರ ಜೊತೆಗೆ ನಮ್ಮ ಮಾನವ ಸಂಪನ್ಮೂಲ ಕೂಡ ಇರಬೇಕಾಗ್ತದ. ವಿಶೇಷವಾಗಿ ಕೌಶಲ್ಯ ಇರುವಂತಹ ಮಾನವ ಸಂಪನ್ಮೂಲ ಇರಬೇಕಾಗ್ತದ. ಆದ್ರೆ ಇಂಥ ಏನು ಕೌಶಲ್ಯಗಳದಾವ, ಇಂಥ ಏನು ಸಂಪನ್ಮೂಲಗಳದಾವ, ಇವುಗಳನ್ನ ನಾವು ಕ್ರೋಢೀಕರಣ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಸಮಯ ನಮಗೆ ಬೇಕಾಗ್ತದ. ಆದ್ರೆ ಆ ನಿಟ್ಟಿನೊಳಗೆ ನಾವು ಯೋಚನೆ ಮಾಡೋದ್ರ ಕಡೆ ಗಮನ ಹರಿಸಬೇಕು, ಯೋಚನೆ ಮಾಡಬೇಕು. ಅದನ್ನ ನಾವು ಸಾಧಿಸಬೇಕು ಅಂತಂದಾಗ ಯಾವ ರೀತಿ ಹಾದಿಯನ್ನ ನಾವು ಹಿಡಿಬೇಕಾಗ್ತದೆ ಅನ್ನುವಂತಹ ಒಂದು ವಿಚಾರದ ಕಡೆ ಕೂಡ ತಮ್ಮ ಗಮನ ಇತ್ತು ಅಂತಂದ್ರ ಮುಂದಿನ ದಿನಗಳಲ್ಲಿ ಅದು ಕೂಡ ಸಾಧ್ಯ. ಸಾಧ್ಯ ಇರಲಾದ ಮನುಷ್ಯನಿಗೆ ಯಾವ್ದದ ಅಂತ ಹೇಳಿ ನಾವು ಕೇಳಬಹುದು. ಈಗ ನೋಡ್ರಿ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಮೆಂತೆಕಾಳು, ಹೆಸರುಕಾಳು ಬಾಹ್ಯಾಕಾಶಕ್ಕೆ ಹೋಗಿ ಅಲ್ಲಿ ಪ್ರಯೋಗಕ್ಕೆ ಒಳಗಾಗ್ತಾವ ಅನ್ನುವಂತಹ ಒಂದು ಕಲ್ಪನೆ ಆಗ್ಲಿ, ಅಂತ ಒಂದು ವಿಚಾರವನ್ನಾಗ್ಲಿ ನಾವು ಎಂದಾದರೂ ಮಾಡಿದ್ವ? ಬಾಹ್ಯಾಕಾಶ ಯಾತ್ರಿಗಳ ಸಲುವಾಗಿ ಅಲ್ಲಿ ಬೆಳೆ ಬೆಳೆಯಬಹುದೇನೋ ಅನ್ನುವಂತಹ ಒಂದು ಊಹೆಯನ್ನ ಇಟ್ಟುಕೊಂಡು ತನ್ನಷ್ಟು ತಾನೇ ಅಲ್ಲಿ ಬೆಳೆದು ಅವರಿಗೆ ಅದೇ ಆಹಾರವನ್ನ ಬಳಸಿಕೊಳ್ಳೋದಕ್ಕೆ ಸಾಧ್ಯ ಅದನಾ ಅನ್ನುವಂತಹ ಒಂದು ಪ್ರಯೋಗವನ್ನ ಇಸ್ರೋದವರು ಮಾಡಿದಂತಹ ಒಂದು ಸಂದರ್ಭದೊಳಗ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಮೆಂತೆಕಾಳು ಹೆಸರು ಕಾಳುಗಳನ್ನು ಕೊಟ್ಟು ಕಳಿಸಿದ್ದು ತಮಗ ನೆನಪಿರಬಹುದು. ಈ ಬಗ್ಗೆ ನಾವು ನಮ್ಮ ಹಿಂದಿನ ಕಾರ್ಯಕ್ರಮಗಳಲ್ಲಿ ಹೇಳಿದ್ವಿ. ಅಂಥ ಏನು ಮೆಂತೆಕಾಳು ಆಮೇಲೆ ಹೆಸರು ಕಾಳು ಏನದವ ಅವು ಬಾಹ್ಯಾಕಾಶದೊಳಗ ಮೊಳಕೆ ಒಡೆದು ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದವ ಅನ್ನುವಂತಹ ಒಂದು ಮಾಹಿತಿಯನ್ನ ಈಗಾಗಲೇ ನೀಡಲಾಗಿದೆ. ಇದು ಬಹಳ ಸಂತೋಷದ ವಿಷಯ. ಈ ಮೊಳಕೆ ಒಡೆದಂತಹ ಕಾಳುಗಳ ಮೇಲೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಇಸ್ರೋ ನೆರವಿನಿಂದ ಪ್ರಯೋಗಗಳು ಆಗ್ತಾವ ಮತ್ತೆ ಇನ್ನೂ ಬೇರೆ ಬೇರೆ ಪ್ರಯೋಗಾಲಯಗಳಿಂದ ಅವುಗಳ ಸಹಯೋಗದೊಳಗ ಪ್ರಯೋಗಗಳು ಆಗ್ತಾವ. ಅದರ ನಂತರ ಏನು ನಾವು ಇದರಿಂದ ಪಡ್ಕೊಂಡ್ವಿ ಅನ್ನುವಂತಹ ವಿಚಾರ ಅನಾವರಣ ಆಗ್ತದ. ಬಹಳ ಸಂತೋಷದ ವಿಷಯ. ಇದಕ್ಕಾಗಿ ನಾವು ಕೃಷಿ ವಿಶ್ವವಿದ್ಯಾಲಯವನ್ನ ತುಂಬು ಹೃದಯದಿಂದ ನಮ್ಮ ಎಲ್ಲ ಆಕಾಶವಾಣಿ ಕೇಳುವರ ಪರವಾಗಿ ಅಭಿನಂದಿಸ್ತಾ ಇದ್ದೀವಿ. ಇಂತಹ ಪ್ರಯೋಗಗಳು ಮೇಲಿಂದ ಮೇಲೆ ಅಂದ್ರ ಜನಪರ ಪ್ರಯೋಗಗಳು ಆಗಬೇಕು ಮತ್ತ ನಮ್ಮ ರೈತಪರ ಪ್ರಯೋಗಗಳು ಕೂಡ ಆಗಬೇಕು. ಅಂತಹ ಪ್ರಯೋಗಗಳು ನಮ್ಮ ಇಡೀ ಸಮುದಾಯಕ್ಕೆ ಸಾಕಷ್ಟು ಅನುಕೂಲ ಒದಗಿಸುವಂತಹ ಒಂದು ವ್ಯವಸ್ಥೆ ಆಗಬೇಕು. ಆತ್ಮೀಯರೇ, ಈಗ ಉತ್ತರಿ ಮಳೆ ಸೆಪ್ಟೆಂಬರ್ 13ನೇ ತಾರೀಕಿಗೆ ಪ್ರವೇಶ ಮಾಡಿತು. ಇದರ ಅವಧಿ ಸೆಪ್ಟೆಂಬರ್ 27ರ ತನಕ ಇರ್ತದ. ಈ ಸಲ ಉತ್ತರಿ ಮಳೆಯ ಬಗ್ಗೆ ಹೇಳಿದ್ದನ್ನ ಕೇಳಿರಿ. ಮಧ್ಯಮ ಪ್ರಮಾಣದ ಮಳೆಯನ್ನ ಉತ್ತರ ತರ್ತದ ಈ ಸಲ ಅನ್ನುವಂತಹ ಮಾತದ. ಹಗುರದಿಂದ ಸಾಧಾರಣ ಮಳೆ ಈ ಸಂದರ್ಭದೊಳಗ ಆಗಬಹುದು. ಒಂದು ಮತ್ತ ಎರಡನೇ ಚರಣಗಳಲ್ಲಿ ವಾಯವ್ಯ ಭಾರತದೊಳಗ ಭರ್ಜರಿಯಾದಂತಹ ಮಳೆಯನ್ನ ನಾವು ನೋಡಬಹುದು ಅನ್ನುವಂತಹ ಒಂದು ಸೂಚನೆ ಇಲ್ಲದ. ಆಮೇಲೆ ಮುಂದಿನ ಚರಣಗಳು 3 ಮತ್ತು 4ನೇ ಚರಣಗಳಲ್ಲಿ ದಕ್ಷಿಣ ಭಾರತದೊಳಗ ವಾಯುಭಾರ ಕುಸಿತದಿಂದಾಗಿ ಜಡಿ ಮಳೆ ಜೋರು ಮಳೆ ಆಗುವಂತಹ ಸಂದರ್ಭಗಳು ಅದಾವ ಅಂತ ಹೇಳಿ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ದಿನಾಂಕಗಳನ್ನ ನೋಡೋಣ. ಮಳೆಯ ದಿನಾಂಕಗಳನ್ನ ಸೆಪ್ಟೆಂಬರ್ 16, 17, 19, 20, 22, 23, 25 ಈ ದಿನಗಳಂದು ಉತ್ತಮ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ದಿನಾಂಕಗಳು ಇನ್ನೊಮ್ಮೆ ಸೆಪ್ಟೆಂಬರ್ 16, 17, 19, 20, 22, 23, 25 ಈ ದಿನಗಳಂದು ಉತ್ತಮ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಸೆಪ್ಟೆಂಬರ್ 17ರಿಂದ ಬರುವ ಮಂಗಳವಾರ ಸೆಪ್ಟೆಂಬರ್ 23ರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಈಗಾಗಲೇ ನಾನು ತಮಗ ಹೇಳಿನಿ, ಈ ವಾರ ಮತ್ತೊಂದು ಮಳೆಯ ದೃಷ್ಟಿಯಿಂದ ಒಳ್ಳೆಯ ವಾರ, ಉತ್ತಮ ವಾರ ಆಗಬಹುದಾಗಿದೆ. ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲಾ ದಿನಗಳಂದು ಉತ್ತಮ ಮಳೆ ಬರುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳ್ತಿದ್ರು ಹೇಳ್ತಾ ಇದ್ದಾರೆ. ಬುಧವಾರ 17ನೇ ತಾರೀಕು ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳಿದ್ರೆ ಉಳಿದ ಎಲ್ಲ ದಿನಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗ್ತದ ಅನ್ನುವಂತಹ ಒಂದು ಸೂಚನೆಯನ್ನ ನೀಡ್ತಾ ಇದ್ದಾರೆ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಮಾಡಬಹುದು. ಈ ಸಮಯದೊಳಗ ಕೆಲವು ಕಡೆ ಉತ್ತಮ ಮಳೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಅದಾವ ಮತ್ತ ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಬಹುದು. ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ, ಬಿಸಿಲಿನ ವಾತಾವರಣ, ಮಳೆಯ ವಾತಾವರಣ, ಹಿಂಗೆ ಎಲ್ಲಾ ಬಗೆಯ ಮಿಶ್ರ ವಾತಾವರಣವನ್ನ ನಾವು ಈ ವಾರ ನೋಡಬಹುದಾಗ್ಯದ. ಆದರೆ ಮಳೆ, ಮೋಡ ಕವಿದಂತಹ ವಾತಾವರಣ ಇವುಗಳನ್ನ ಹೆಚ್ಚಿನ ಪ್ರಮಾಣದೊಳಗ ನಾವು ನೋಡಬಹುದಾಗ್ಯದ. ಈ ವಾರದ ಒಂದು ವಿಶೇಷತೆ ಏನು ಅಂತಂದ್ರ ಒಂದೇ ಒಂದು ಜಿಲ್ಲೆಯನ್ನ ಬಿಟ್ಟು ಉಳಿದ 9 ಜಿಲ್ಲೆಗಳಲ್ಲಿ ಈ ವಾರ ಮಳೆಯ ಪ್ರಮಾಣ ಸೆಂಚುರಿಯನ್ನ ದಾಟಲಿದೆ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಶತಕದ ಆಟ ಈ ಸಲ ಮಳೆದು, 9 ಶತಕಗಳು. ಆಮೇಲೆ ಇನ್ನೊಂದು ಏನ್ ಹೇಳದೆ, ಇನ್ನೊಂದು ಶತಕದಕ್ಕಿಂತ ಕಡಿಮೆ ಅಂತ ಹೇಳಿ ಹೇಳದ್ನಲ್ಲ, ಅದು ಒಂದು ಕಡಿಮೆ ಇದ್ರೂ ಸಹಿತ ಅದು ಕೂಡ ಶತಕಕ್ಕೆ ಸಮೀಪದ. ಆ ಜಿಲ್ಲೆಯಲ್ಲಿ ಕೂಡ ಶತಕ ದಾಟಬಹುದು. ಹೀಗಾಗಿ ಈ ವಾರ ಎಲ್ಲಾ ಜಿಲ್ಲೆಗಳಲ್ಲಿ ಶತಕದ ಪ್ರಮಾಣವನ್ನ ಮಳೆ ಸಾಧಿಸಬಹುದು ಅನ್ನುವಂತಹ ಒಂದು ಸೂಚನೆ ಇಲ್ಲದ. ಅದಕ್ಕಾಗಿ ತಾವು ಈ ವಿಚಾರವನ್ನ ಕೇಳಿದ್ರಿ ಅಂತಂದ್ರ ಸ್ವಲ್ಪ ಆತಂಕ ಉಂಟಾಗುವುದು ಸಹಜ. ಕ್ಷೇತ್ರದೊಳಗ ಹಿಂಗ್ ಆಗಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನ ನಾವು ಮಾಡಿಕೊಂಡು ಆ ಪ್ರಕಾರ ನಾವು ಅದನ್ನ ಎದುರಿಸುವುದಕ್ಕ ಅಥವಾ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕ ಅನುವು ಮಾಡಿಕೊಳ್ಬೇಕು. ಈಗೇನು ನಾನು 10 ಜಿಲ್ಲೆಗಳ ಬಗ್ಗೆ ಹೇಳದೆ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಈ ಸಲ ಸೆಂಚುರಿ ಆಗ್ತದೆ ಅಂತ ಹೇಳಿ ಅದರ ಪ್ರಮಾಣವನ್ನ ನೋಡೋಣ. ಜಿಲ್ಲಾವಾರು ಮಳೆಯ ಪ್ರಮಾಣ ಎಷ್ಟದ ಅಂತ ಹೇಳಿ ಈ ಸಲ ಯಾದಗಿರಿ ಜಿಲ್ಲೆಗೆ ಮೊದಲೇ ನಂಬರ್ ಹೋಗ್ತದೆ. ಯಾದಗಿರಿ ಜಿಲ್ಲೆ ಈ ವಾರದೊಳಗ 116.6 ಮಿಲಿಮೀಟರ್ನಷ್ಟು ಮಳೆಯನ್ನ ಪಡಿಬಹುದು. ಎರಡನೇ ಜಿಲ್ಲೆ ಕೊಪ್ಪಳ 113.3 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ರಾಯಚೂರು ಮೂರನೇ ನಂಬರ್ನೊಳಗದ 113.1 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಬೀದರ್ ಜಿಲ್ಲೆ ನಾಲ್ಕನೇ ನಂಬರ್ 112.4 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಐದನೇ ನಂಬರು ನೆರೆಯ ಸೊಲ್ಲಾಪುರ ಜಿಲ್ಲೆ 111.6 ಮಿಲಿಮೀಟರ್ನಷ್ಟು ಸೊಲ್ಲಾಪುರ ಜಿಲ್ಲೆ ಒಳಗ ಆಗಬಹುದು. ಆರನೇ ನಂಬರು ಝೈರಾಬಾದ್ ತಾಲೂಕು 110.8 ಮಿಲಿಮೀಟರ್ನಷ್ಟು ಮಳೆ ಈ ವಾರ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಏಳನೇ ನಂಬರ್ ಅದ ವಿಜಯಪುರ ಜಿಲ್ಲೆ 105.8 ಮಿಲಿಮೀಟರ್ನಷ್ಟು ಅಲ್ಲಿ ಆಗುವುದು. ಎಂಟನೇ ನಂಬರು ನಮ್ಮ ಕಲಬುರಗಿ ಜಿಲ್ಲೆ 101.7 ಮಿಲಿಮೀಟರ್ನಷ್ಟು ಕಲಬುರಗಿ ಜಿಲ್ಲೆ ಒಳಗೆ ಮಳೆ ಆಗಬಹುದು. ಒಂಬತ್ತನೇ ನಂಬರು ಬಳ್ಳಾರಿ ಜಿಲ್ಲೆ, ಈ ಸಲ ಬಳ್ಳಾರಿ ಜಿಲ್ಲೆ 100.7 ಮಿಲಿಮೀಟರ್ನಷ್ಟು ಮಳೆ ಪಡಿಬಹುದಾಗಿದೆ. ಈ ವಾರ ಬಳ್ಳಾರಿ ಜಿಲ್ಲೆಗೆ ಬಹಳ ಒಳ್ಳೇದು ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರ ಬಳ್ಳಾರಿ ಜಿಲ್ಲೆ ಒಳಗ ಇಲ್ಲಿ ತನಕ ನಾವು ನೋಡಿವಿ ಕಡಿಮೆ ಮಳೆ ಆಗ್ಯದ. ಈ ಸಲ ಅದು ಸೆಂಚುರಿಯನ್ನ ಸಾಧಿಸಬಹುದು ಅಂತ ಹೇಳಿ. ಕೊನೆಯ ನಂಬರ್ ಬಾಗಲಕೋಟೆ ಜಿಲ್ಲೆಗೆ ಬರ್ತಾ ಇದೆ. 90 ಮಿಲಿಮೀಟರ್ನಷ್ಟು ಮಳೆ ಬಾಗಲಕೋಟೆ ಜಿಲ್ಲೆ ಒಳಗ ಈ ಸಲ ಆಗಬಹುದು. ಅಷ್ಟೇ ಅಂತ ಪ್ರಮಾಣ ನಾವು ನಿಖರವಾಗಿ ಹೇಳಕ್ ಆಗಂಗಿಲ್ಲ. ಇದರ ಆಸ್ಪಾಸ್ನೊಳಗೂ ಕೂಡ ಮಳೆ ಆಗಬಹುದು. ಈ ಸಲ ಬಾಗಲಕೋಟೆ ಜಿಲ್ಲೆ ಒಳಗೂ ಸಹಿತ ಸೆಂಚುರಿ ದಾಟಬಹುದು. ಒಂದ್ ವೇಳೆ ಹಂಗಾಯ್ತು ಅಂತಂದ್ರೆ ಎಲ್ಲಾ 10 ಪ್ರದೇಶಗಳಲ್ಲಿ ನಾವು ಈ ವಾರ ಸೆಂಚುರಿಯನ್ನ ನೋಡಬಹುದಾಗಿದೆ. ಈಗ ಮಳೆಯ ಸಾಧ್ಯಾಸಾಧ್ಯತೆ ಎಷ್ಟು ಅಂತಂದ್ರೆ ಒಂದೇ ಒಂದು ಅಂಕಿ ಅದ, ಅದನ್ನ ನಾನು ತಮಗ ಹೇಳ್ತೀನಿ. ಮಳೆಯ ಸಾಧ್ಯತೆ ಶೇಕಡ 85-90% ಎಲ್ಲಾ ಜಿಲ್ಲೆಗಳಲ್ಲಿ ಅನ್ನುವಂತಹ ಒಂದು ಸೂಚನೆಯನ್ನು ತಂದರು ನೀಡ್ತಾ ಇದ್ದಾರೆ. ಹೀಗಾಗಿ ನಾವು ಈ ಸಂದರ್ಭದೊಳಗ ಈ ಮಳೆಯ ಬಗ್ಗೆ ನಾವು ಜಾಗೃತರಾಗಿ ಇರಬೇಕಾಗ್ತದೆ. ಇದರೊಳಗ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅಥವಾ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗ ಅದನ್ನ ಸ್ಥಾಪನೆ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಇನ್ನು ಅನೇಕ ಆಪ್ಗಳು ಸಿಗ್ತಾವ, ತಾವು ಅವುಗಳನ್ನ ಪರಾಮರ್ಶೆ ಮಾಡಿ ನೋಡಿ ಅದನ್ನ ಉಪಯೋಗ ಮಾಡುವಂತಹ ಒಂದು ಕೆಲಸವನ್ನ ಮಾಡಿಕೊಳ್ಬೇಕು. ಅದು ತಮ್ಮ ಕಲ್ಯಾಣದ ಸಲುವಾಗಿದೆ. ಇಷ್ಟು ವಿಚಾರ ಮಾಹಿತಿ ಜೊತೆಗೆ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ಮುಗಿಸೋದಕ್ಕಿಂತ ಮೊದಲು ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನೀವು ಮಿಸ್ಟರ್ ಡಿಪೆಂಡಬಲ್, ನೀವೇ ಹೇಳಿ ಬೆಸ್ಟ್ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳುವಿರಿ. ಶೋಭಕ ಶೋಭಕ ಇದ್ದ ಬಾರಪ್ಪ ಈಗ ಬಂದೆ ನೀನ ಅಲ್ಲ ಮತ್ತಂತಿಲ್ಲ ಮತ್ತೆ ನೀನು ಮೆಸೇಜ್ ಹಾಕಿ ಎಷ್ಟೊತ್ತಾಯ್ತು ಬರ್ತೀನಿ ಅಂತ ಹೇಳಿ ನಾ ಫೋನ್ ಮಾಡಿದ್ರ ಫೋನ್ ಎತ್ತಲಿಕ್ಕೆ ತಯಾರಿಲ್ಲ ಮೆಸೇಜ್ ಹಾಕಿದ್ರೆ ನೋಡಂಗಿಲ್ಲ ಮತ್ತೆ ನಿನ್ ಮೆಸೇಜ್ ನೋಡ್ಕೊಂಡು ನಾ ಎಷ್ಟೊತ್ತನ ಕಾಯ್ಬೇಕು ನಿನಗ ಬರ್ತೀನಿ ಅಂದ್ಮೇಲೆ ಬರ್ಬೇಕಪ್ಪ ಹೇಳಿ ಟೈಮಿಗೆ ನಾವ್ ಎಲ್ಲರ ಹೋಗೋದಿರ್ತದೆ ಏನೋ ಕೆಲಸ ಇರ್ತದೆ ನೀ ಹಿಂಗ್ ಮಾಡಿದ್ರೆ ಹೆಂಗ ಅಂತೀನಿ ನಾನು ಆಯ್ತ ಬಯ್ಯದು ಇನ್ನ ಅದನ್ನ ಅಲ್ಲ ನೀ ಸುಮ್ ಕೂತ್ ಮತ್ ನಾವ್ ಸುಮ್ ಕೊಡ್ಬೇಕಾಗ್ತದೆ ಅದಕ್ಕೆ ಆನ್ಸರ್ ಮಾಡಿದ್ರೆ ಮತ್ ಬರ್ತದೆ ನೋಡೋದು ಅದೇ ನಾ ಹೇಳೋದು ಏನಂತಂದ್ರ ಎದುರಿನ ಸಿಟ್ಟು ಬಂದಿತ್ತಂದ್ರ ಅವಾಗ ನಾವು ಸಹಿತ ಸಿಟ್ಲಿಂದ ಹಾರಾಡ್ಬಿಡದಂತ ಅಂತ ನಮ್ ಗುರುಗಳು ಹೇಳ ಅದಕ್ಕೆ ನೀ ಸುಮ್ ಕೂತೇನೆ ಯಾಕಂತಂದ್ರ ಈಗ ನಾ ಏನ್ ಅಂದ್ರೆ ಇನ್ನೂ ಜೋರ್ ಮಾಡ್ತೇನೆ ಹೌದು ಅದಕ್ಕೆ ಮುಗಿತು ಅಂದ್ರ ನನಗೆ ಯಾಕೆ ತಡ ಆಯ್ತು ಅಂತ ನಾ ಮೇಲೆ ಹೇಳ್ತೀನಿ ಈಗ ಹೇಳಿ ಅದಕ್ಕೆ ತಡ ಆಯ್ತು ಅಂತ ಹೇಳಿ ನಿಂದ ಸಿಟ್ ಕಡಿಮೆ ಸಿಟ್ಟೆನ್ ಕಡಿಮೆ ಆಗಂಗ್ಲಿ ಬಿಡು ನೀ ಹೇಳಿದ್ಮೇಲೆ ಏನಾರ ಕಡಿಮೆ ಮಾಡ್ಕೋಬೇಕಾಗ್ತದೆ ಏನಾಯ್ತಂತೆ ಶೋಭಕ ನಿಂಗ್ ಗುರ್ತದ ನಾ ಟೈಮಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತೀನಿ ಪ್ರಯತ್ನ ಮಾಡ್ತೀನಿ ಹೌದು ಹೌದು ಹೌದಲ್ಲ ಏನಾಯ್ತಂತಿ ಅದೇ ಹೊಂಟಿದ್ದ ಒಬ್ಬ ಹುಡುಗ ಸಣ್ಣ ವಯಸ್ಸಿನ ಸ್ಕೂಟರ್ ಓಡಿಸ್ಕೋತ ಹೊಂಟನ ಒಂದ್ ಕೈಯಾಗ ಎಕ್ಸಲೇಟರ್ ಅದ ಇನ್ನೊಂದ್ ಕೈದಾಗ ಮೊಬೈಲ್ ಅದ ಅದು ಮಾತಾಡ್ಕೊಂಡು ಹೊಂಟಾನ ಹೊಂಟಾನ ಹೊಂಟಾನ ಅಂತಂದ್ರ ಎದುರು ಇನ್ನೊಬ್ಬ ಹಂತವನ್ನೇ ಬಂದಪ್ಪ ಅವನಿವ್ರಣ್ಣೆ ಅದೇ ಬಾಳ ಡೇಂಜರ್ ಇದು ಅವ ಹಿಂಗ್ ನೋಡ್ತಾ ನೀವ್ ನೋಡಿದ್ರೆ ಇಬ್ರಿಗೆ ರೋಡ್ ಮೇಲೆ ಲಕ್ಷ ಇಲ್ಲ ಮಾತಿನೊಳಗ ಲಕ್ಷ ಇಬ್ರು ಆಕ್ಸಿಡೆಂಟ್ ಆಯ್ತು ನೀ ಅದನ್ನ ನೋಡ್ಕೊಂಡ್ ಬರೋದ್ ತಡ ಆಯ್ತು ನಂಗಾದ್ರೆ ಅಲ್ಲ ಏನ್ ಕತ್ತಿ ಕೇತಿ ಉಳಿದ್ರೆಲ್ಲ ನಿಂತ್ರಪ್ಪ ನೋಡ್ಕೋತ ಫೋಟೋ ಹೌದು ಫೋಟೋ ತೆಗಿಯೋದೊಂದ್ ಬಾಳ ಇರ್ತದೆ ಈಗ ಎಲ್ಲಾರ ಬಲ್ಲಿ ಮೊಬೈಲ್ ಒಂದ್ ಇರ್ತಾವ ಅದು ಫೋಟೋ ತಕ್ಕೊತ್ ನಿಂತ್ ಬಿಡ್ತಾರೆ ಏನ್ ಮಾಡ್ಬೇಕು ಮುಂದ ಅನ್ನೋದು ಲಕ್ಷಕ್ಕೆ ಬರಂಗಿಲ್ಲ ಅದು ಬೇಕಲ್ಲ ಅದನ್ನ ಯಾಕೆ ಮುಟ್ಟಬೇಕು ಸ್ವಲ್ಪ ಎಚ್ಚರ ಇದ್ರಂದ್ರೆ ವೈದ ಏನಾಗಿದಪ್ಪ ಏನು ಅಂತ ಕೇಳ್ತಾರೆ ಬಿದ್ದು ಬಿಟ್ಟಿದ್ರು ಏನು ಮಾತಿರ್ಲಾದ ಕತಿ ಇರ್ಲಾದ ಎಚ್ಚರ ಇರ್ಲಾರ್ದ ಅಂತಂದ್ರೆ ಅದ್ರ ಕಡೆ ಯಾರು ಲಕ್ಷ ಕೊಡಂಗಿಲ್ಲ ಬರೀ ಫೋಟೋ ತೆಗೆಯೋದೊಂದೇ ಮಾಡ್ತಿರ್ತಾರೆ ಅಪ್ಲೋಡ್ ಮಾಡ್ತಾರೆ ಹೌದಲ್ಲ ಅಪ್ಲೋಡ್ ಲಿಂದ ಏನ್ ಸಿಗೋದ ಏನ್ ಸಿಗೋದ ಯಾರ ಅವ್ರವ್ರು ನೋಡಿದ್ರ ಅಂತಂದ್ರೆ ಏನೋ ಅವ್ರಿಗೆ ಗೊತ್ತಾಗ್ಬಹುದು ಅಲ್ಲ ಶೋಭಕ ನಾನ್ತೀನಿ ಅಪ್ಲೋಡ್ ಮಾಡಿ ಸಂಬಂಧಪಟ್ಟರು ನೋಡ್ತಾರ ಒಂದ್ ಮಾತು ಖರೆ ಆದ್ರ ಅಲ್ಲಿ ಯಾರಿಗೆ ಸಮಸ್ಯೆ ಆಗಿದೆ ಅಲ್ಲಿ ಆ ಟೈಮ್ನಾಗ ಅದು ಮಾಡುವಂತದ್ದಲ್ಲ ಅದು ಅವ್ರ ಜೀವ ಉಳಿತಂದ್ರ ಮುಂದ್ ಸಂಬಂಧಪಟ್ಟರು ನೋಡೇ ನೋಡ್ತಾರ ಹೌದು ಹೌದು ಆ ಜೀವ ಹೋದ್ಮೇಲೆ ಅದು ನೋಡಿ ಉಪಯೋಗ ಬರ್ತದೆ ಅಥವಾ ಸಮಸ್ಯೆ ಸ್ವಲ್ಪ ಹೋಗೋದ ದೊಡ್ಡ ಸಮಸ್ಯೆ ಆಯ್ತಂದ್ರೆ ಏನು ಉಪಯೋಗ ಬರ್ತದೆ ಅಲ್ಲ ಆ ಟೈಮ್ ಒಳಗೆ ಏನಿರ್ತದಲ್ಲ ಒಂದ್ ಅರ್ಧ ತಾಸಿನೊಳಗೆ ದವಾಖಾನಿಗೆ ಹೋಗಿ ಮುಟ್ಟಿಸ್ತದಲ್ಲ ಗೋಲ್ಡನ್ ಟೈಮ್ ಅಂತ ಆ ಟೈಮ್ ಬಹಳ ಮಹತ್ವದ ಇರ್ತದ ನೋಡಲ್ಲಿ ಹೌದಲ್ಲ ಅದು ಯಾರನ್ನ ಹೋಗಿ ಅಲ್ಲಿದ್ದವರು ಒಟ್ಟು ಹಾಸ್ಪಿಟಲ್ ಮುಟ್ಟಿಸಿ ಆಮೇಲೆ ಯಾರ್ದ್ರ ಫೋನ್ ಮಾಡ್ರಿ ಏನಾರ ಮಾಡ್ರಿ ಅಪ್ಲೋಡ್ ಮಾಡ್ರಿ ಇನ್ನೊಂದ್ ಮಾಡ್ರಿ ಮತ್ತೊಂದ್ ಮಾಡ್ರಿ ಖರೆ ನಾ ಏನ್ ಮಾಡಿದ್ರೆ ಇದೇ ಕೆಲಸ ಮಾಡಿದ್ರು ಈ ಕೆಲಸ ಮಾಡಿ ಬಂದೆ ಏನಂತಂದ್ರ ಅವ್ರಿಬ್ರು ಬಿದ್ದಿದ್ರು ಎಲ್ಲರೂ ನಿಂತಿದ್ರು ಹೌದು ಅದಕ್ಕೆ ನಾ ಏನ್ ಮಾಡಿದೆ ಬಡ ಬಡ ಅವ್ರ ಗಾಡಿ ಎಲ್ಲ ಬಾಜು ಸರಿಸಿ ಅವ್ರಿಬ್ರಿಗೆ ಇದು ಮಾಡಿ ಆಂಬುಲೆನ್ಸ್ ಫೋನ್ ಮಾಡಿ ಅವರಿಬ್ರಿಗೆ ಹಾಸ್ಪಿಟಲ್ ಕಳಿಸಿ ಬಂದ ಹೌದಾ ತಡ ಆಯ್ತು ನೋಡಿ ಈಗೇನ ಅಂದ್ರೆ ಈಗೇನಿಲ್ಲ ಶಬಾಷಗಿರಿ ಕೊಡ್ಬೇಕಾಗ್ತದಪ್ಪ ವಾಪಸ್ ತಗೊಂಡ್ಬಿಡ್ತೀನಿ ಶಬಾಷಗಿರಿ ಬೇಕಾಗಿಲ್ಲ ಅಲ್ಲ ಶಬಾಷಗಿರಿ ಬೇಕಪ್ಪ ಇಂತ ಕೆಲಸ ಮಾಡಿದಾಗ ಹೊಗಳಿಕೊಬ್ರು ಬೇಕು ಹೊಗಳಿದಾಗ ಏನಾಗ್ತದ ಇನ್ನ ಇಷ್ಟು ಹುಮ್ಮಸ್ಸು ಬರ್ತಿರ್ತದೆ ಅಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಸಾರ್ಥಕ ಆಯ್ತು ಹೌದಲ್ಲ ಅದಕ್ಕೆ ಶೋಭಕ ನಾ ಏನಂತೀನಿ ಈಗ ದೊಡ್ಡೂರಾಗಂತೂ ಇದು ನಡೆದ ಹೌದು ಮೊಬೈಲ್ ಮೇಲೆ ಮಾತಾಡ್ಕೋತ ಗಾಡಿ ನಡೆಸೋದು ಅದು ಒಂದು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಾರಪ್ಪ ಆದ್ರೆ ಶೋಭಕ ಯಾವುದೇ ಒಂದು ಫ್ಯಾಷನ್ ಅಥವಾ ಯಾವುದೇ ಒಂದು ಆವಿಷ್ಕಾರ ಏನದಲ್ಲ ಅದು ನಮ್ಮ ಜೀವಕ್ಕೆ ಕೂತು ಬರಬಾರ್ದು ನಮ್ಮ ಜೀವಕ್ಕೆ ಹಾನಿ ಆಗ್ಬಾರ್ದು ಹೌದು ಹೌದಲ್ಲ ಹೌದು ಹೌದು ಈ ಮೊಬೈಲ್ ಆವಿಷ್ಕಾರ ಅದಲ್ಲ ಇದೆಲ್ಲರ ಕೈಗೂ ಬಂದದೆ ಖರೆ ಅದೇ ಎಲ್ಲಾರು ಸಣ್ಣ ಹುಡುಗರು ಮೊದಲು ಮಾಡ್ಕೊಂಡು ಮೊಬೈಲ್ ಬೇಕಂತಾರೆ ಸಣ್ಣ ಹುಡುಗರು ಬೇಕು ದೊಡ್ಡವರು ಬೇಕು ಸ್ಥಿತಿವಂತರು ಬೇಕು ಇರ್ಲೇ ಇರದವ್ರು ಬೇಕು ಇರ್ಲೇ ಇರದವ್ರಿಗೂ ಸಹ ಮೊಬೈಲ್ ಅದ ಹೌದು ಈಗ ಏನಾಗತಂತಿ ಮೊಬೈಲ್ ಬಿಟ್ಟೆ ಇರೋದಿಲ್ಲ ಹೌದು ಈಗ ಗಾಡಿ ನಡೆಸೋರು ಮೊಬೈಲ್ ಮೇಲೆ ಮಾತಾಡ್ಕೊಂಡೆ ಗಾಡಿ ನಡೆಸ್ತಾರೆ ಅದು ಬಿಡು ರಿಂಗ್ ಮಾಡ್ಕೊತ ಹೋಗ್ತಾರೆ ನಂಬರ್ ಹುಡ್ಕೋತಾನು ಹೋಗ್ತಾರೆ ಅದ್ರ ಮೆಸೇಜ್ ಮಾಡ್ಕೊತ ಹೋಗ್ತಾರೆ ಇದು ಯೂಸ್ ಆಯ್ತಾ ಇನ್ ಯಾರು ರೋಡ್ ಕ್ರಾಸ್ ಮಾಡ್ತಿರ್ತಾರ ನೋಡ್ಕೊಂಡು ಹೌದು ಅವರು ಸಹಿತ ಮೊಬೈಲ್ ಮಾತಾಡ್ಕೊತ ಕ್ರಾಸ್ ಮಾಡ್ತಿರ್ತಾರೆ ಅಂದ್ರ ಇಬ್ಬರದ ಯಾರೋ ಒಬ್ಬರು ಶಾಣೆತನ ತೋರಿಸಿ ಒಬ್ಬರು ಎಚ್ಚರಲಿಂದ ಇದ್ರೆ ಎಕ್ಸಿಡೆಂಟ್ ತಪ್ಪುತ್ತೆ ಹೌದು ಒಸು ಮಂದಿ ಅವರೇ ಆದ್ರೆ ಅದಕ್ಕೆ ಎಕ್ಸಿಡೆಂಟ್ ಚಲಿತವ ಖರೇನೇ ಅದ ಮತ್ತ ಹೌದು ಯಾಕಂದ್ರೆ ಮಾತಿನ ಕಡೆ ಲಕ್ಷ ಇರ್ತದ ನಾವೇನ್ ಕೆಲಸ ಮಾಡ್ಲಿಕ್ಕತ್ತೀವಿ ಎಲ್ಲಿ ನಡಿಲಿಕ್ಕತ್ತೀವಿ ಅದ್ರ ಲಕ್ಷ ಇರಂಗಿಲ್ಲ ಆ ಒಂದು ಸಿಚುವೇಶನ್ ತಲೆಗಿಲ್ಲ ಗೊತ್ತಿರಂಗಿಲ್ಲ ಸುಮ್ನೆ ಅಲ್ಲಿಗೆ ಹೋಗ್ಬೇಕಂತ ತಲೆಗೆ ಒಂದ್ ಫೀಡ್ ಇರ್ತದೆ ಆ ಫೀಡ್ ಪ್ರಕಾರ ಹೋಗ್ತಿರ್ತಾರ ಅವ್ರು ಸುಮ್ ತಮ್ ಕಾಲುಗಳ ತಾವ್ ಹೋಗ್ತಿರ್ತಾವ ಅದಕ್ಕೆ ವಿಚಾರ ಮಾಡೋ ಶಕ್ತಿ ಇರಂಗಿಲ್ಲ ಅಲ್ಲಿ ಯಾವಾಗ ಬರ್ತದ ಅಲ್ಲಿ ವಿಚಾರ ಮಾಡ್ಲಿಕ್ಕೆ ಅಂದ್ರೆ ಮಾತಿನಾಗ ಏನ್ ಮುಳಿ ಹೋಗಿರ್ತಾರ ಆ ಮಾತಿಗೆ ಅನ್ಸರ್ ಮಾಡಿದ್ರ ಗೊತ್ತಿರ್ತಾರ ಅವ್ರು ಯಾವ ಧಳಂದ ಬಡಿತು ಬಡಿತು ಅಂದ್ರೆ ಅವಾಗ ಎಚ್ಚರಾಗಿ ಬಿಡ್ತಾರ ಈ ಜಗತ್ತಿಗೆ ಬರ್ತಾರೆ ಅವಾಗ ಏನ್ ಮಾಡ್ಲಿಕ್ಕೆ ಜಗತ್ತಿಗೆ ಬರೋದ್ರಾಗ ಟೈಮ್ ಹೋಗ್ಬಿಟ್ಟು ಖರೆ ಅದು ಅದಕ್ಕ ನಾ ಏನ್ ಅನ್ನೋದಂತಂದ್ರೆ ಈ ಮೊಬೈಲ್ ಏನದ ನಾವು ನಿಂತಾಗ ಮನೆಗಿದ್ದಾಗ ಹೊಲದಾಗ ಕೆಲಸ ಮಾಡೋ ಮುಂದ ಏನು ಅವಾಗ ಎಷ್ಟು ಬೇಕಷ್ಟು ಮಾತಾಡೋದು. ಅಲ್ಲ ನೀವು ರಸ್ತೆ ಮೇಲೆ ಹೋಗೋ ಮುಂದಾಗ ಫೋನ್ ಬಂದ್ರೂ ಒಂದ್ ಕಡೆ ಸೈಡ್ ನಿಂತ್ಕೊಂಡು ಮಾತಾಡಿ ಮುಂದೆ ಹೋಗ್ರಿ. ಹೌದು ಎಷ್ಟೊತ್ತಾಗಬೇಕಾಗ್ಯದ ಅರ್ಜೆಂಟ್ ಇತ್ತು ಅಂತಂದ್ರೆ ಒಂದ್ ಸೈಡ್ ನಿಂತ್ಕೊಂಡು ತಗೊಂಡು ಮಾತಾಡಿ ವಿಷಯ ಮುಗಿಸಿಕೊಂಡು ಮುಂದಕ್ಕೆ ಹೋಗ್ಬೋದು. ಅಂದ್ರೆ ಫಾಸ್ಟ್ ಹೋಗ್ಬೋದ? ಇಲ್ಲ ಅಂದ್ರೆ ಅದು ಬಂದ್ರೆ ಬರೋಲ್ದಕ್ಕಂತೇಳಿ ನಾವು ಹೋಗಂಗ್ ಹೋಗ್ಬಿಡ್ಬೇಕು. ಏನು ಮುಟ್ತೀವಿ? ಮುಟ್ಟಿದ ಮೇಲೆ ಅದನ್ನ ತೆಗೆದು ನೋಡ್ಬೇಕು ಯಾರು ಮಾಡಿದ್ರು, ಮಿಸ್ ಕಾಲ್ ಯಾರು, ಎಷ್ಟದ, ಎದಕ್ಕೆ ಮಾಡ್ಯಾರ, ಕೇಳ್ಬಿಟ್ರೆ ಮುಗಿದ ಹೋಯ್ತಪ್ಪ, ಯಾರಿಗೂ ತೊಂದರೆ ಇಲ್ಲ. ಗಾಡಿ ನಡೆಸೋರು ಇದೆ ವಿಚಾರ. ಹೌದಲ್ಲ, ಗಾಡಿ ನಡೆಸಂಬಂಧ ನಾವು ಫೋನ್ ಮಾಡ್ಲಿತ್ತೀವಿ ಅಂದ್ರೆ ಶುಭಕ ಗಾಡಿ ಫಾಸ್ಟ್ ಹೋಗ್ತೀವಿ, ಸ್ಲೋನೇ ಹೋಗುದು. ಅವಾಗ ಏನಾಯ್ತು, ನಾವ್ ಎಷ್ಟ್ ಟೈಮ್ ಮುಟ್ಟಬೇಕು ಆ ಟೈಮ್ ಮುಟ್ಟೋದಿಲ್ಲ. ಅಂದ್ರ ಟೈಮ್ ಅಂತ ಹೆಚ್ಚಿಗೆ ಹೋಯ್ತಾ. ನಾವ್ ಏನ್ ಉಳಿಸಿದಂಗಾಯ್ತು? ಏನು ಉಳಿಸದಂಗಿಲ್ಲ, ಅನಾಹುತಗಳೇ ಜಾಸ್ತಿ ಆಗ್ತದೆ. ಅನಾಹುತಕ್ಕೆ ನಾವು ಅವಕಾಶ ಮಾಡ್ಕೊಟ್ಟು ಎರಡು ಕೈಯಿಂದ ಬರಮಾಡ್ಕೊಂಡಂಗ ನೀ ಬಾಬಾ ಆ ಬಾಯಿ ವಿಷಯ ಮಾರಂತೀವ ನೋಡು. ಇದನ್ನ ನಾವು ಮಾಡಬಾರ್ದು. ಆಮೇಲೆ ಇನ್ನೊಂದ್ ಏನೇ ಶುಭಕ, ಈಗ ಮಾತಾಡ್ಲಿಕ್ಕೆ ರೊಕ್ಕ ಹತ್ತದಿಲ್ಲ, ಎಲ್ಲ ಫ್ರೀ, ಇಂಟರ್ನೆಟ್ ಫ್ರೀ, ಡಾಟಾ ಫ್ರೀ. ಆ ಫೋಟೋ ನೋಡ್ದ, ಈ ಫೋಟೋ ನೋಡ್ದ, ನಿಂಗ್ ಗುಡ್ ಮಾರ್ನಿಂಗ್ ಹೇಳ್ದ, ಗುಡ್ ನೈಟ್ ಹೇಳ್ದ. ಹೌದು, ಅಷ್ಟೇ ಯಾಕೆ ರಜಣ್ಣ, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಉತ್ತರ ಸಿಗ್ಲಿಲ್ಲ ಅಂತಂದ್ರೆ ತ್ರಾಸ ಮಾಡ್ಕೊಳ್ಳೋರಿದಾರ ಈಗ. ಅದು ಬೇರೆ, ನಮ್ ಗುಡ್ ಮಾರ್ನಿಂಗ್ ಹೇಳಿದ್ರೆ ನಮ್ ಗುಡ್ ಮಾರ್ನಿಂಗ್ ಹೇಳಿಲ್ಲ ವಾಪಸ್ ಹೇಳಿಲ್ಲ. ನಾವ್ ಅಂತಬ್ರಿ ಏನ್ ಕೆಟ್ಟ ಮಾಡಿ, ಕೆಟ್ಟ ಮಾಡಿ ಅಂತ ವಿಚಾರಗಳದಾವ ಈ ಸದ್ಯಕ್ ಮಂದಿವಲ್ಲಿ. ಅಂದ್ರ ಶುಭಕ, ಈ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳ್ಬೇಕು, ಇಲ್ಲಂತಿಲ್ಲ. ಅದೇ ಒಂದು ಕಾಯಕ ಆಗ್ಬಾರ್ದು, ಅದೇ ಒಂದು ಕಾಯಕನೇ ಇರ್ತದೆ ಮುಂಜಾನೆ ಕೂಡಲೇ. ಹೌದು, ಎಲ್ಲರಿಗೂ ಮೊಬೈಲ್ ಹಿಡ್ಕೊಂಡು ಕೂಡದಂದ್ರೇನು, ಎಲ್ಲರಿಗೂ ಗುಡ್ ಮಾರ್ನಿಂಗ್ ತಿಳಿಸೋದಪ್ಪ. ಆದ್ರೆ ಇನ್ನೊಂದು ಗಮನಿಸಲು ಶೋಭಕ, ಏನದು ಎದ್ರು ಬಂದ್ರೆ ಗುಡ್ ಮಾರ್ನಿಂಗ್ ಜಲ್ದಿ ಹೇಳೋದಿಲ್ಲ, ಹೇಳಂಗಿಲ್ಲ ಖರೆ. ಅದ ಮೊಬೈಲ್ ಹೇಳೋದು. ಹೌದು, ಮಾತುಗಳು ಜಾಸ್ತಿ ಬರ್ತಾವ ಮೊಬೈಲ್ ಒಳಗೆ. ಆಮೇಲೆ ಹುಟ್ಟಹಬ್ಬ ಇರ್ತಂತ ಇಟ್ಕೋ, ಹುಟ್ಟಹಬ್ಬ ಮೊಬೈಲ್ ನಾಗ ವಿಶ್ ಮಾಡುದು. ಎದ್ರು ಬಂದ್ರೆ ಶೋಭಕನ್ ಹುಟ್ಟಹಬ್ಬ ಅಂತ ನೆನಪಿಲ್ಲ, ಶೋಭಕ ವಿಶ್ ಮಾಡೋದಿಲ್ಲ. ಹಿಂಗೆ ನಮ್ ಮೊಬೈಲ್ ಹೇಳಿಲ್ಲ, ಮೊಬೈಲ್ ದಾಗ ಹೇಳ್ಬಿಟ್ಟಿವಿ ಸಾಕಂತ ಬಿಡುದು. ಅಂತಂದ್ರ ನಾವ್ ಎಲ್ಲಿಗೆ ಬಂದ್ ಹತ್ತಲಿದ್ದೀವಿ ಅನ್ನೋದನ್ನ ವಿಚಾರ ಮಾಡೋ. ಆಮೇಲೆ ಕೆಲವೊಂದ್ ಮಕ್ಕಳು, ಕೆಲವೊಬ್ರು ಅದ್ರೊಳಗೆ ಏನ್ ನೋಡ್ಬೇಕು ಏನ್ ನೋಡಬಾರ್ದು ಅಂತವೆಲ್ಲ ನೋಡಿ ಅಂತ ಕೆಟ್ಟ ಕೆಟ್ಟ ಇದಕ್ಕೆ ದಾಸ ಆಗ್ಲಿ. ಅದ್ರಿಂದ ಏನಾಗುತ್ತದೆ, ಈ ಟೀನ್ ಏಜ್ ನವ್ರು ಏನಿರ್ತಾರಲ್ಲ ಅಂತವ್ರು ಸ್ಪೆಷಲಿ ಸ್ಪೆಷಲಿ ಅಂತದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರೆ. ಅಡಿಕ್ಟ್ ಆಗ್ಲಿ ಅವ್ರ ಜೀವನ ಹಾಳು ಮಾಡ್ಕೊಳ್ಳಿ. ಖರೆ, ಅದಕ್ಕೆ ಯಾವ ಮಕ್ಕಳು ಇಂತ ನೋಡ್ತಿರ್ತಾರ ಅಂದ್ರೆ ಯಾವ ತಾಯಿ ತಂದೆ ಪೋಷಕರು ಮಕ್ಕಳಿಗೆ ಇಂತ ಕೊಡ್ಸ್ಯಾರ, ಅವ್ರದ ಜವಾಬ್ದಾರಿ ಏನು ಅಂತಂದ್ರೆ ನಮ್ಮ ಮಕ್ಕಳು ಏನ್ ನೋಡ್ಲಿತ್ತಾರ, ಅದ್ರಾಗ ಏನ್ ಮಾಡ್ಲಿತ್ತಾರ ಅಂತ ನಾವು ಮೊಬೈಲ್ ತಗೊಂಡು ದಿವಸ ನಾವು ಚೆಕ್ ಮಾಡ್ತಿರ್ಬೇಕು. ಯಾಕೆ ನಾವು ಮೊಬೈಲ್ ಕೊಡಿಸಿರ್ತೀವಿ, ನಮ್ಗೆ ಅಧಿಕಾರ ಇರ್ತದೆ ಮೊಬೈಲ್ ನೋಡ್ಲಿಕ್ಕೆ, ಬ್ಯಾಡ್ ಅನ್ನೋದಿಲ್ಲ. ಹೌದಲ್ಲ, ಬ್ಯಾಡ್ ಅಂದ್ರು ಜಿದ್ ಮಾಡ್ಲಿತ್ತಾರ ಏನೋ ಅದ ಅಂತ ತಿಳ್ಕೋಬೇಕು. ಹೌದಲ್ಲ, ಅದಕ್ಕೆ ಅವ್ರು ಏನ್ ಚೆಕ್ ಮಾಡ್ಲಿತ್ತಾರ, ಏನ್ ನೋಡ್ಲಿತ್ತಾರ, ಯಾವ್ಯಾವ ಸೈಟ್ ವಿಸಿಟ್ ಮಾಡ್ಲಿತ್ತಾರ, ಇವೆಲ್ಲ ಯಾರ್ಯಾರ ಜೋಡಿ ಮಾತಾಡ್ಲಿಕ್ಕತ್ತಾರ, ಮಾತಾಡ್ಲಿಕ್ಕೆ ಅವ್ರು ಒಳ್ಳೆಯವರದ್ರೋ ಇಲ್ಲೋ, ಹೌದು ಯಾರ್ಯಾರೋ ಫ್ರೆಂಡ್ಸ್ ಆಗ್ತಾರ, ಇನ್ನೂ ಆಗ್ತಾರ, ಅದಾದ್ಮೇಲೆ ಏನೋ ಅನಾಹುತಗಳಾಗೋ ಅನಾಹುತಗಳನ್ನೂ ಆಗ್ತಾವ. ನೋಡ್ತೀವಿ, ಕೇಳ್ತೀವಿ ಬೇಕಾದಷ್ಟದಪ್ಪ. ಆದ್ರೆ ಈಗ ಈ ಮೊಬೈಲ್ ಏನದಲ್ಲ, ಬಹಳ ಒಳ್ಳೆ ಒಂದು ಸಾಧನೆ ಅದಪ್ಪ. ಉಪಯೋಗ ಮಾಡ್ಕೊಂಡ್ರೆ ಒಳ್ಳೆ ರೀತಿ ಉಪಯೋಗ ಮಾಡ್ಕೊಂಡ್ರೆ ಬಹಳ ಒಳ್ಳೆ ಸಾಧನೆ ಅದ. ಎಷ್ಟಪ್ಪ ಕುತ್ಕೊಂಡಲ್ಲೇನೆ ಎಲ್ಲಾ ಕೆಲಸಗಳು ಆಗ್ಬಿಡ್ತಾವ, ಮಾಹಿತಿ ಸಿಗ್ತದೆ, ಮಾಹಿತಿ ಸಿಗ್ತದೆ, ಕೆಲಸಗಳಾಗ್ತಾವ. ನೀ ಕೆಇಬಿ ಹೋಗ್ಬೇಕಾದ್ರ ಒಂದ್ ತಾಸ ಎರಡು ತಾಸರ ಬೇಕಪ್ಪ. ಇಲ್ಲೇ ಬಿಲ್ ಕಟ್ಟಬಹುದು, ಇಲ್ಲೇ ಬಿಲ್ ಕಟ್ಟಬಹುದ, ಟ್ರೈನ್ ಟಿಕೆಟ್ ಬುಕ್ ಮಾಡಬಹುದು, ಬಸ್ ಟಿಕೆಟ್ ಮಾಡಬಹುದು, ಎಲ್ಲ ಎಷ್ಟು ಸರಳದ ಅಂತಿ, ಹೋಟೆಲ್ ಮಾಡಬಹುದು. ಮೊನ್ನೆ ಇನ್ನೂ ಶೋಭಕ ನಿಂಗೆ ಹೇಳ್ತೇನೆ ಕೇಳು, ಮೊನ್ನೆ ಒಬ್ರು ವಿಜ್ಞಾನಿಗಳು ಸಿಕ್ಕಿದ್ರು, ಅವ್ರೇನು ಗುರ್ತಾನ, ಏನ್ ನಮ್ ರೈತರು ಈಗ ಇಂಟರ್ನೆಟ್ ಬಹಳ ಫೇಮಸ್ ಆಗ್ಯಾರ್ರಿ, ಬಹಳ ಹುಷಾರಾಗ್ಯಾರ್ರಿ, ತಮ್ಮ ಹೊಲದಾಗ ಏನಾರ ಬೆಳೆ ರೋಗ ಬಂದಿತ್ತು ಏನ ಇದ ಫೋಟೋ ತೆಗಿತಾರೆ ನಮ್ ಕಳಿಸ್ತಾರೆ, ಸರ್ ಇದು ಆಗ್ಯದ, ಇದಕ್ಕೆ ಏನ್ ಹೊಡಿಬೇಕು ಹೇಳಿ. ಬಹಳ ಒಳ್ಳೆ ಕೆಲಸ ನೋಡಿದ್ರು. ಹೌದಿಲ್ಲ, ಇಂಥದಕ್ಕೆ ಉಪಯೋಗ ಮಾಡ್ಕೋಬಹುದು. ಬೇಕಾದಂಗೆ ನೀವು ಬೇರೆ ಏನಾರ ಮಾಡ್ತೀವಿ, ಕೆಲಸಕ್ಕೆ ಬರಲಾರ್ದು, ನಾಲೆಜಿಗೆ ಇರಲಾರ್ದು, ಅದ್ರಲ್ಲಿಂದ ಏನೂ ಉಪಯೋಗ ಇಲ್ಲ ಅಂತ ಅನ್ನೋದಾದ್ರೆ ಅದು ಅಡ್ಡ ಹಾದಿ ಹಿಡಿಸ್ತದ. ಅಡ್ಡ ಹಾದಿ ಹಿಡಿದ ಅದಕ್ಕೆ ಯಾವುದೇ ಒಂದು ವಿಜ್ಞಾನದ ಆವಿಷ್ಕಾರ ಆಗ್ತಲ್ಲ, ಹೌದು, ಅದಕ್ಕೆ ಅಡ್ವಾಂಟೇಜ್ ಇರ್ತದೆ, ಡಿಸ್ಅಡ್ವಾಂಟೇಜ್, ಒಳ್ಳೇದು ಇರ್ತದೆ, ಕೆಟ್ಟದ ಇರ್ತದೆ. ಆದ್ರೆ ಯಾವ್ದನ್ನ ನಾವು ಉಪಯೋಗ ಮಾಡಬೇಕು ಅನ್ನೋದು ಯಾರ ಕೈಗಿರ್ತದೆ, ಅವ್ರು ಯಾರ ಬಲ್ಲಿ ಇರ್ತದ ಮೊಬೈಲ್ ಅವರೇ ಯೂಸ್ ಮಾಡ್ಬೇಕು. ನಮ್ ಕೈಗೆ ಅಂತಂದ್ರೆ ಒಳ್ಳೇದನ್ನ ನಾವು ಆರಿಸ್ಕೋಬೇಕು. ಆಮೇಲೆ ಇನ್ನೊಂದು ಶೋಭಕ, ಇನ್ನೊಂದ್ ಏನ್ ಹೇಳ್ಬೇಕಂತಿದ್ರೆ, ಏನದು, ಈ ಟ್ರಾಕ್ಟರ್ ನಡೀತಿರ್ತಾವ ಏನ್ ಹೇಳಿ ನಾ ಕತಿ, ಜೋರ್ ಹಡ ಹಚ್ಚಿರ್ತಾರ. ಹೌದು, ಅವ್ರದ್ದು ಅದೊಂದು ಸ್ಟೈಲೇ ಮಾಡ್ಕೊಂಡ್ಬಿಟ್ಟಾರ ಎಲ್ಲಾ ಟ್ರಾಕ್ಟರ್ದವ್ರು, ಜೋರಾಗಿ ಹಾಡ್ ಹಾಕೊಂಡು ಹೊಂಟು ಬಿಡದಪ್ಪ ಮುಂದ ಮರ. ಆದ್ರೆ ಟ್ರಾಕ್ಟರ್ ಅವಾಜ್ ನಡ್ಸೋರಿಗೆ ಹೆಂಗ್ ಕೇಳಿಸ್ತದ, ಹಿಂದ್ ಬಂದವರು ಹಾರ್ನ್ ಕೇಳಿಸಂಗಿಲ್ಲ. ಟ್ರಾಕ್ಟರ್ ನಾಗ ಇದ್ದವ್ರಿಗೆ ಎಷ್ಟು ಜೋರ್ ಹಾಕಿದ್ರು ಟ್ರಾಕ್ಟರ್ ಅವಾಜ್ ಅದಕ್ಕಿಂತ ಜೋರ್ ಇರ್ತದೆ. ಹೌದು, ಕೇಳಿಸ್ಬೇಕಂತ ಅವ್ರು ಹಚ್ಚಿರ್ತಾರ. ಹೌದು, ಆದ್ರೆ ಅವ್ರಿಗೆ ಬಿಟ್ಟು ರೋಡ್ ಮೇಲೆ ಉಳಿದ ಹೋಗೋರಿಗೆ ಡಿಸ್ಟರ್ಬ್ ಮಾಡ್ತಾರೆ. ಬಹಳ ಕೇಳಿಸ್ತಿರ್ತದ, ನಡ್ಸೋರಿಗೆ ಕೇಳಿಸಂಗಿಲ್ಲ ಅಷ್ಟು. ಹಿಂದ್ ಹೋಗೋರು ಮುಂದ್ ಬರೋರಿಗೆ ಏನಿರ್ತಲ್ಲ ಅದು ಬಹಳ ಕೇಳಿಸ್ತಿರ್ತ. ಆಮೇಲೆ ಹಿಂದಿನ ಹಾರ್ನ್ ಹೊಡೆದ್ರ ನಮಗ ಸೈಡ್ ಬೇಕ್ರಿ ಅಂತಂದ್ರೆ ಅವ್ರಿಗೆ ಕೇಳಿಸೋದಿಲ್ಲ, ಕೇಳಿಸಂಗಿಲ್ಲ. ಹಿಂಗಾಗಿ ಬಹಳಷ್ಟು ಅನಾಹುತಗಳಾಗ್ತವೆ. ಅದಕ್ಕೆ ನಂದೇನು ರಿಕ್ವೆಸ್ಟ್ ಅಂತಂದ್ರೆ, ಯಾರ ಹತ್ರ ಟ್ರ್ಯಾಕ್ಟರ್ ಅದಾವ, ಯಾರ ಟ್ರ್ಯಾಕ್ಟರ್ ನಡೆಸ್ತಾ ಇದ್ರಿ, ಅದಷ್ಟು ಸಣ್ಣ ಇಟ್ಟು ಕೇಳ್ರಿ, ಇಲ್ಲ ಅಂತಂದ್ರೆ ಬಿಟ್ಬಿಡೋ ಚಲೋ. ನೀವು ಹೊಲದಾಗ ಹೊಲ ಹೊಡಿತಿರ್ತಲ್ಲ, ಅವಾಗ ಹಚ್ಕೊಳ್ರಿ, ಅವಾಗ ಹಚ್ಕೊಳ್ರಿ. ಹೊಲದಾಗ ನೀವು ಒಬ್ಬರೇ ಇರ್ತೀರಿ, ಹಿಂದ ಮುಂದೆ ಯಾರು ಬರೋದಿಲ್ಲ, ಅವಾಗ ಮಜಾ ಮಾಡ್ಕೊಂಡು ಹಾಡ ಕೇಳ್ಕೊತ ಹೊಲ ಹೊಡೆದ್ರೆ ಕೆಲಸ ಎಷ್ಟೊತ್ತು ಮಾಡ್ರಿ, ಅಷ್ಟು ಚಲೋ ಆಗಿರ್ತದ, ಆಮೇಲೆ ಬೆಳೆಗಳನ್ನು ಚಲೋ ಬರ್ತಾವ. ಹೌದಲ್ಲ, ಇವತ್ ನಾಳೆ ಸಂಗೀತದಿಂದ ರೋಗಗಳು ಗುಣ ಆಗ್ತಾವಂತ ಮನುಷ್ಯಾಗ ಬಂದ ಬೆಳೆಗಳು ಹಂಗ. ನೀವು ಹೊಲದಾಗ ಬೇಕಾದಷ್ಟು ಮಾಡ್ರಪ್ಪ ಚಲೋ. ಇನ್ನೊಂದ್ ಏನ್ ವಿಚಾರ ಅಂತಂದ್ರ, ಏನ ಈಗ ಬಹಳಷ್ಟು ಸಲ ನಾವು ಪೇಪರ್ ನಾಗ ಓದ್ತಿರ್ತೀವಿ, ಏನಂತಂದ್ರ ರೋಡ್ ಮೇಲೆ ನಿಂದ್ರಿಸುವಂತ ಟ್ರ್ಯಾಕ್ಟರ್ ಅಥವಾ ಲಾರಿಗೆ ಹಿಂದಿನ ಗಾಡಿಗಳು ಬಂದು ಟೂ ವೀಲರ್ ಇರ್ಲಿ ಅಥವಾ ಕಾರ್ ಇರ್ಲಿ ಅದಕ್ಕೆ ಬಡದು ಆಕ್ಸಿಡೆಂಟ್ ಆಗಿ ಬಹಳ ಜೀವ ಹೋದವು. ಅಂದ್ರೆ ಇಲ್ಲಿ ಏನಾಗುತ್ತೆ ಶೋಭಕ್ಕ, ಬಹಳಷ್ಟು ಟೈಮ್ನೊಳಗ ಈ ಟ್ರ್ಯಾಕ್ಟರ್ಗಳಿಗೆ ಕೆಲವೊಂದು ಲಾರಿಗಳಿಗೆ ಹಿಂದ ಏನು ರೆಡ್ ಲೈಟ್ ಇರೋದಿಲ್ಲ. ಹೌದು ಹೌದು, ಈ ಪಾರ್ಕಿಂಗ್ ಮಾಡಿದಾಗ ಪಾರ್ಕಿಂಗ್ ಲೈಟ್ ಅಂತ ಇರ್ತದೆ. ಹೌದು, ಅಂದ್ರ ರಾತ್ರಿ ಕತ್ಲ ಯಾರು ಬರ್ತಿರ್ತಾರ ನೋಡು, ದೂರಿಂದ ಕಾಣಿಸ್ಬೇಕು ಏನಂದ್ರೆ ಅಲ್ಲೊಂದು ಗಾಡಿ ನಿಂತದ, ಹೌದು, ಏನೋ ಕೆಟ್ಟದೋ ಅಥವಾ ಏನೋ ಸಮಸ್ಯೆ ಆಗ್ಯದ. ಏನು ಇಲ್ಲ ಅಂತಂದ್ರೆ ಏನಾಗುತ್ತೆ, ಹಿಂದಿನ ಗಾಡಿಯವರು ಫಾಸ್ಟ್ ಬರ್ತಿರ್ತಾರೆ, ರೋಡ್ ಖಾಲಿ ಇರ್ತದೆ, ಒಮ್ಮೆಗೆ ಸನಿ ಬಂದ ಮೇಲೆ ಗುರ್ತಾಗತ್ತೆ ಇಲ್ಲೇನೋ ನಿಂತದ, ಅವಾಗ ಬ್ರೇಕ್ ಹೊಡೆದ್ರು ಸಹಿತ ಕಂಟ್ರೋಲ್ ಆಗಲಾರದ ಪರಿಸ್ಥಿತಿ ಒಳಗ ಅದಕ್ಕೋಗಿ ಗುದ್ದಬೇಕಾಗ್ತದೆ, ಆಕ್ಸಿಡೆಂಟ್ ಆಗ್ತದೆ. ಆ ಗಾಡಿ ಅಂತ ನಿಂತಿರ್ತದೆ, ಅದ್ರಾಗ ಯಾರು ಇರ್ಲಿಕ್ಕಿಲ್ಲ, ಏನು ಆಗುದಿಲ್ಲ, ಯಾರು ಹೊಡೆದಿರ್ತಾರಲ್ಲ ಅಲ್ಲಿ ಜೀವಹಾನಿ ಆಗೋ ಸಾಧ್ಯತೆ ಬಹಳ. ಅದಕ್ಕೆ ಒಂದು ಸಣ್ಣ ಸಲಹೆ, ಒಂದನ್ನ ನಾವು ಅನುಸರಿಸಿದ್ರೆ ಸಾಕಷ್ಟು ಜೀವಗಳನ್ನು ಉಳಿಸಬಹುದು. ಏನಂತ ಮಾಡ್ಬೇಕಂತ, ಈ ರೇಡಿಯಂ ಸಿಕ್ತ ಪಟ್ಟಿಗಳು ಕೆಂಪು ಕಲರ್, ಹೌದು, ಏನವ ಸಸ್ತ ಸಿಗ್ತದೆ, 5 ರೂಪಾಯಿ 10 ರೂಪಾಯಿ ಒಂದು ಉದ್ದಂದ ಪಟ್ಟಿ ಸಿಗ್ತದೆ, ಆ ಪಟ್ಟಿ ನಮ್ ಟ್ರ್ಯಾಕ್ಟರ್ ಇರಲಿ ಅಥವಾ ಲಾರಿ ಇರಲಿ ಅದರಿಂದ ಒಂದು ಉದ್ದಕ್ಕೆ ಹಚ್ಚಿಬಿಡೋದು. ಖರೆ, ಯಾವುದೇ ಲೈಟ್ ಅದ್ರ ಮೇಲೆ ಬಿತ್ತ ಇಟ್ಕೋ, ರಾತ್ರಿ ಅದು ಹೊಳಿತದೆ, ಹೌದು, ವಾಪಸ್ ಲೈಟ್ ಕೊಡ್ತದೆ. ಅಂದ್ರ ರಾತ್ರಿ ಯಾರು ರೋಡ್ ಯೂಸ್ ಮಾಡ್ತಿರ್ತಾರೋ ಅವ್ರಿಗೆ ಗುರುತಾಗತ್ತೆ ಇಲ್ಲಿ ಏನೋ ಗಾಡಿ ನಿಂತದ ಅಂತ ಹೇಳಿ, ಅವಾಗ ಏನ್ ಮಾಡ್ತಾರ, ಸ್ಲೋ ಮಾಡ್ತಾರ, ಬಾಜುಲಿಂದ ಹೋಗ್ಬಿಡ್ತಾರೆ. ಖರೆ, ಅದು ಅಂದ್ರೆ ಒಂದ್ ಸಣ್ಣ ಪಟ್ಟಿ ಎಷ್ಟು ಜೀವ ಉಳಿಸ್ತಾರ, ಒಂದ್ ಸಣ್ಣ ಪಟ್ಟಿ ಕೆಲಸ ಬಹಳ ದೊಡ್ಡ ಕೆಲಸ ಆಗ್ಬಿಡ್ತದೆ, ಅದು ಎಷ್ಟು ಜೀವಗಳನ್ನ ಉಳಿಸ್ತದೆ ಅದು. ಯಾಕಂದ್ರೆ ಎಲ್ಲ ರಾತ್ರಿ ಹೊತ್ತು ಏನಾಗ್ತದೆ ಅಂದ್ರೆ, ಎದ್ರ ಗಾಡಿಗಳು ಬರ್ಲಿಕ್ಕಿದ್ವು ಅಂದ್ರೆ ಫೋಕಸ್ ಬಿದ್ದ ಬಿಡ್ತದಪ್ಪ, ಪಾಸ್ ಆಗೋ ತನಕನು ಮುಂದೇನದಂತ ಕಾಣಿಸಂಗಿಲ್ಲ. ಆ ರೆಡ್ ಲೈಟ್ ಇತ್ತು ಅಂತಂದ್ರೆ ಅವ್ರಿಗೆ ಗೊತ್ತಿರ್ತದಲ್ಲಿ ಇಲ್ಲಿ ಏನೋ ನಿಂತದ ಅಂತ ಹೇಳಿ ಸ್ಲೋ ಮಾಡ್ಕೊಂಡು ಸೈಡ್ ಲಿಂದ ತಗೊಂಡು ಹೋಗ್ತಾರೆ, ಹೋಗ್ಬಿಡ್ತಾರೆ, ಸರಳ ಆಗಿರುವಂತದ್ದು. ಖರೆ. ಆಮೇಲೆ ಇನ್ನೊಂದ್ ಹಿಂಗಳ ಏನದು, ಮೊಬೈಲ್ ಬಗ್ಗೆ ನಾನು ಹಿಂಗ್ ಹೇಳುತ್ತಿದ್ದಲ್ಲ, ಹೌದು, ಈ ಮೊಬೈಲ್ ಒಳಗ ಸೆಲ್ಫಿ ತಕ್ಕೊಳ್ಳೋದು ಬಹಳ ಆಗಿದೆ. ಹಾ ರಾಜಣ್ಣ, ಇದು ಅಂತೂ ಭಾರಿ ಅದ ನೋಡಪ್ಪ, ತಕ್ಕೊತೀವಿ ಬಿಡು ಹಂಗಂತ ಅಲ್ಲ, ಅಲ್ಲ ಎಲ್ಲಿ ಸೀನ್ ಹೆಂಗಿರ್ತದ, ಸಿಚುವೇಶನ್ ಹೆಂಗಿರ್ತದ, ವಾತಾವರಣ ಹೆಂಗಿರ್ತದ ನೋಡ್ಕೊಂಡು ಕೆಲಸ ಮಾಡ್ಬೇಕಪ್ಪ ಯಾವ್ದೇ ಆದ್ರೂ. ಈಗ ನಿಂತ ನಿಂತಲ್ಲೇನೆ ಬಸ್ ಸ್ಟ್ಯಾಂಡ್ ನಾಗ ನಿಂತ್ಕೊಂಡೆ ಫೋಟೋ ತಕ್ಕೊಳ್ಳೋದು, ಸ್ಟೇಷನ್ ನಾಗ ನಿಂತ್ಕೊಂಡೆ ಫೋಟೋ ತಕ್ಕೊಳ್ಳೋದು, ಎಲ್ಲರ ಫಂಕ್ಷನ್ ಹೋದಿ ಅಲ್ಲಿ ಫೋಟೋ ತಕ್ಕೊಳ್ಳೋದು, ಮನ್ಯಾಗ ಸುಮ್ ಸುಮ್ನೆ ನಿಂತ್ಕೊಳ್ಳೋದು, ಒಂದ್ ಡ್ರೆಸ್ ಹಾಕೊಂಡೆ ಫೋಟೋ ತಕ್ಕೊಳ್ಳೋದು, ಹೋಟೆಲ್ ಊಟಕ್ಕೆ ಹೋದ್ವಿ ಅಲ್ಲಿ ತಕ್ಕೊಳ್ಳೋದು, ಅಲ್ಲ ತಗೊಳ್ಳಿ, ಇಲ್ಲಿ ತಕೊಂಡ್ರ ಅವ್ರವ್ರ ಒಂದು ಕಾಯಶು ಅವ್ರವ್ರದ್ದು ಒಂದ್ ಇದು ತಕ್ಕೊಳ್ಳಿ. ನಾ ಎಲ್ಲಿ ತಕ್ಕೊಬಾರ್ದಂತೇಳಂದ್ರ, ಈ ಗುಡ್ಡದ ಮೇಲೆ ಹೋಗಿರ್ತಾರ, ನದಿ ದಂಡಿಗೆ ಹೋಗಿರ್ತಾರ, ಸಮುದ್ರ ದಂಡಿಗೆ ಹೋಗಿರ್ತಾರ, ಎತ್ತರ ಜಾಗ ನಿಂತು ಸೆಲ್ಫಿ ತಕ್ಕೊತಿರ್ತಾರ, ಅಲ್ಲಿ ಏನಾದ್ರೂ ಕಾಲ್ ಜರುಗ್ತು ಅಂತ ನಾವು ನೀರಾಗ ಬಿಡ್ತೀವಿ, ಅಥವಾ ಗುಡ್ಡದಿಂದ ಕೆಳಗೆ ಬೀಳೋ ಸಾಧ್ಯತೆ ಇರ್ತದೆ. ಇನ್ನೊಂದು ಕಾಲ್ ಇಡ್ಲಿಕ್ಕೆ ಆಗಂಗಿಲ್ಲ, ಅಲ್ಲಿ ಸ್ವಲ್ಪ ಟಚ್ ಆದ್ರೂ ಬೀಳೋ ಪರಿಸ್ಥಿತಿ ಇರ್ತದೆ. ಅಂತಲ್ಲಿ ಸೆಲ್ಫಿ ತಗೊಳ್ಳಿಕ್ ಹೋದಾಗ ಏನಾಗುತ್ತೆ ಅಂದ್ರೆ, ಲಕ್ಷ ಎಲ್ಲ ಸೆಲ್ಫಿ ಕಡೆ ಇರ್ತದೆ. ಹೌದು, ಆ ಫೋಟೋದ ಮೂರು ಮುಖ ವಂಕ್ ಮಾಡಿ, ನಾಲಿಗೆ ಹೊರಗೆ ತೆಗೆದು ಮೂರು ವಂಕ್ ಮಾಡ್ಕೊಂಡು, ಕಣ್ಣು ವಂಕ್ ಮಾಡಿ, ಒಂದ್ ಕಣ್ಣು ಮ್ಯಾಲ ಮಾಡಿ, ಒಂದ್ ಕಣ್ಣು ಮುಚ್ಚಿ, ಏನೇನೇನೇನೋ ಮಾಡ್ತಾವಪ್ಪ, ವಿಕಾರ ಮಾಡ್ತಿರ್ತಾರೆ. ಹೌದು ಹೌದಿಲ್ಲ, ಆ ವಿಕಾರ ಮಾಡೋದ್ರೊಳಗ ನಮ್ ಕೆಳಗಿನ ಕಾಲ ಎಲ್ಲಿ ವಿಕಾರ ಆಗಿರ್ತದೆ ಲಕ್ಷ ಬರುದಿಲ್ಲ. ಅಲ್ಲ ತನ್ನ ಕಾಲ ಬಿಡು, ಇನ್ನೊಬ್ರು ಎಲ್ಲಿ ಬಿದ್ದಾರ ಅನ್ನೋದೇ ಲಕ್ಷ ಇರಂಗಿಲ್ಲ ರಜಣ್ಣ. ನೋಡಿ, ನಾಲ್ಕು ಮಂದಿ ಐದು ಮಂದಿ ನಿಂತ್ಕೊಂಡಿರ್ತಾರ, ಒಬ್ಬತ್ತು ಬಿದ್ದು ಬಿಟ್ಟಿರ್ತಾನ, ಬಿದ್ರೂ ಗೊತ್ತಿರಂಗಿಲ್ಲ ಅವರಿಗೆ. ಆಮೇಲೆ ಫೋಟೋದಾಗ ಹುಡುಕಬೇಕು, ಫೋಟೋದಾಗ ಹುಡುಕಾಡ್ಬೇಕು ಇವ ಎಲ್ಲಿ ಹೋಗ್ಯಾನ ಅಂತ ಹೇಳಿ. ಹೌದಿಲ್ಲ, ಇಂತ ಪರಿಸ್ಥಿತಿನೂ ಬರ್ತಾವ ನೋಡಲ್ಲ. ಇಂತ ಸಾಕಷ್ಟು ನಾವು ಅನಾಹುತಗಳು ಆಗಿದ್ದನ್ನ ಕೇಳಿದ್ದೀವಿ. ಸರಿ, ಅದ ಅಂತಂದ್ರ ಇವುಗಳಿಂದ ಯಾವಾಗ ಪಾಠ ಕಲಿಬೇಕು? ಹೌದಿಲ್ಲ, ಎಲ್ಲಾನು ಅನುಭವ ಆಗ್ಬೇಕು ಅಂತ ಬೇಡಪ್ಪ. ಹೌದಿಲ್ಲ, ಇಂಥದ ಅನುಭವ ಬೇಡ, ಅನುಭವ ಬೇಡ, ಇಂತವೆ ಬೇರೆಯವರಿಗೆ ಏನಾಗಿರ್ತಾರೋ ಅದರಿಂದ ನಾವು ಕಲಿಬೇಕು, ಕಲಿಬೇಕಷ್ಟೇ. ಹೌದಿಲ್ಲ, ಎಲ್ಲರಿಗ ಹಂಗೆ ಆಗ್ತಾವೆ ಅಂತ ಮೊಂಡು ಮಾಡೋದು, ಮೊಂಡ ಧೈರ್ಯ ಬೇಡ, ಇಲ್ಲ ಬೇಡ. ಅದಕ್ಕೆ ನಾವು ದೊಡ್ಡವರು ತಿಳಿದವ್ರು ಏನಂತಂದ್ರ, ಈ ಮಕ್ಕಳಿಗೆ ಯುವಕರಿಗೆ ನಾವು ಹೇಳ್ಬೇಕು, ನೋಡ್ರಪ್ಪ ನೀವೆಲ್ಲ ಟೂರಿಗೆ ಹೊಂಟ್ರಿ, ಹೋಗ್ರಿ, ಎಂಜಾಯ್ ಮಾಡ್ರಿ, ನಿಸರ್ಗ ಹಾಳು ಮಾಡಬೇಡ್ರಿ, ಹೌದು, ಸೌಂದರ್ಯ ಹಾಳು ಮಾಡಬೇಡ್ರಿ, ಆದ್ರೆ ಸೆಲ್ಫಿ ತಗೊಳ್ಳೋ ಮುಂದ ಲಕ್ಷ ಇರ್ಲಿ, ಎಲ್ಲಿ ನಿಂತಿರಿ ಎಲ್ಲಿ ತಗೊಳ್ಳಿತ್ತಿರಿ, ಹೌದು, ಇದು ಮಾಡಿಕೊಂಡು ಸುರಕ್ಷಿತವಾಗಿ ವಾಪಸ್ ಬರ್ರಿ. ಖರೆ, ಅದು ಇಷ್ಟೆಲ್ಲ ಆದ್ರೆ ಏನಾಗುತ್ತೆ ಅಂತಂದ್ರೆ ಒಂದು ಒಳ್ಳೆ ಜೀವನದ ಖರೆ ಒಳ್ಳೆ ರೀತಿಯಿಂದ ಬದುಕಲಿಕ್ಕೆ ಆಗ್ತದೆ. ಜೀವನ ಅನುಭವಿಸ್ಬೇಕಲ್ಲಪ್ಪ, ಅನುಭವಿಸೋದು ಇದು ಒಂದು ಜೀವನ ಬಂದದಿದು, ಅನುಭವಿಸ್ಬೇಕು. ಸುಂದರವಾದಂತಹ ಪ್ರಕೃತಿ ಅದ, ಸುಂದರವಾದಂತ ಜೀವನ ಅದ, ಇದು ಸುಂದರವಾಗಿ ಬದುಕಬೇಕಷ್ಟೇ. ಇದೇನ್ ಹೇಳದಿ, ಅಗ್ಗಿದಿ ನೂರಕ್ಕೂ ನೂರು ಬರಬ್ಬರ ಹೇಳಿದ್ರು. ಕರೆ ಅದು ಬಿಟ್ಟು ಸುಮ್ನೆ ಸಿಟ್ಟು ಮಾಡ್ಕೊಳ್ಳೋದು, ಸುಮ್ನೆ ಟೆನ್ಷನ್ ಮಾಡ್ಕೊಳ್ಳೋದು, ಬೈಯೋದು, ಜಗಳಾಡೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಅದರಿಂದ ಸಾಧನೆ ಏನದ ಹೇಳು? ಏನು ಇಲ್ಲ, ಸುಳ್ಳೆ ಟೆನ್ಷನ್ ಮಾಡ್ಕೊಳ್ಳೋದು ಬಿ ಪಿ ಜಾಸ್ತಿ ಆಗಿ ಮಾಡ್ಕೊಂಡಂಗ ಅಷ್ಟೇ. ಇದೇ ಒಂದು ಸಾಧನೆ ಇಲ್ಲ, ಬಿಪಿ ತಗೊಳ್ಳೋದೇನದ, ಇದು ಒಂದು ಸಾಧನೆ ನೋಡಿ. ಬಿಪಿ ಬಿಪಿ ಜೊತೆ ಶುಗರ್ ಎರಡು ಅರ್ಥ ಇದ್ದಂಗೆ. ಬೇರೆ ಬೇರೆ ಇರೋದಿಲ್ಲ, ಅದೇ ಬೈ ಒನ್ ಗೆಟ್ ಒನ್ ಹಿಂಗಾಗ್ತಾವ. ಅದಕ್ಕೆ ಆರಾಮಾಗಿ ಇದ್ರೆ ಚಲೋ ಆಗ್ತದೆ. ಈ ನನ್ ಸಿಟ್ಟು ಪೂರ ಹೋಯ್ತಲ್ವಾ, ಅವಾಗೆ ಹೋಗ್ಬಿಡ್ತಪ್ಪ ನನಗೆ. ಹೋಗ್ಬಿಡ್ತಿಲ್ಲ, ಹೋಗ್ಬಿಡ್ತದೆ. ಮತ್ತೊಂದ್ ಸೆಲ್ಫಿ ತಕೊಳ್ ನಾನು. ಬೇಡಪ್ಪ ನನಗೇನು ಈಗ ಬೇಕಾಗಿಲ್ಲ ಸೆಲ್ಫಿ, ಎಲ್ಲಿ ಕೂತೀವಿ ಮನ್ಯಾಗ ಕೂತ್ಕೊಂಡಿವಿ, ಎಲ್ಲರ ಟ್ರಿಪ್ ಹೋಗ್ತಿವಲ್ಲ ಅವಾಗ ತಗೊಳ್ಳೋಣ ಅಂತ. ಮತ್ತ ಟೈಮ್ ಆಯ್ತಾವ್ ಬರ್ಲಿನ, ಹೋಗ್ ಬರ್ತೀಯ? ಈಗ ಕೂಡ ಸ್ವಲ್ಪ ಬಳತಾಯ್ತು, ಬಂದ್ ಸ್ವಲ್ಪ ಏನಾರ ಮಾಡ್ತೀನಿ ಅಂತ ತಿಂದ ಹೋಗಿ ಅಂತ. ಹಿಂಗಂತಿ ಆಯ್ತು, ತೋಡ್ಬಾ ಅದ್ ಫೋಟೋ ತೆಗೆದು ಮನೆಗೆ ಕಳಿಸ್ತೀನಿ. ಹಂಗಂತಿ ಆಯ್ತಗೋ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಕೊನೆಯಲ್ಲಿ ಕೇಳಿ ರಾಮಣ್ಣ ಚೌಡ್ಕಿ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. ಹೊಟ್ಟಿರೆ ಅನಿ ಮಗುನಲ್ಲ ರಘುರಾಮ, ನನ್ನ ಹೊಟ್ಟಿರೆ ಅನಿ ಮಗುನಲ್ಲ ರಘುರಾಮ. ಅಷ್ಟ ಮರಣದಾಗ ಯಾರ್ಯಾರು ಜೋಡಿಲ್ಲ ಶಿವನೇ, ಸೂರ್ಯಚಂದ್ರ ಮಾಯ ಶಿವನೊಬ್ಬ ರಾಮು ರಾಮ, ಸೂರ್ಯಚಂದ್ರ ಮಾಯ ಶಿವನೊಬ್ಬ ರಾಮು ರಾಮ, ಸೂರ್ಯಚಂದ್ರ ಮಾಯ ಶಿವನೊಬ್ಬ ರಘುರಾಮ, ಸೂರ್ಯಚಂದ್ರಮಾಯ ಶಿವನೊಬ್ಬ ರಘುರಾಮ. ಸೂರ್ಯನ ಚಂದ್ರಮ ಕರಿಯಲ್ಲ ಎಲ್ಲಮ್ಮ ಶಿವನೇ, ಮಕ್ಕಳ ಫಲವಾನಿ ದಯ ಮಾಡು ರಾಮು ರಾಮ, ಮಕ್ಕಳ ಫಲವಾನಿ ದಯ ಮಾಡು ರಾಮು ರಾಮ, ಮಕ್ಕಳ ಫಲವಾನಿ ದಯ ಮಾಡು ರಘುರಾಮ, ಮಕ್ಕಳ ಫಲವಾನಿ ದಯ ಮಾಡು. ಮಗನಿನಗಾಯಿರಿಣವಿಲ್ಲ ರಾಮು ರಾಮ, ಮಗನಿನಗಾಯಿರಿಣವಿಲ್ಲ ರಾಮು ರಾಮ, ಮಗನಿನಗಾಯಿರಿಣವಿಲ್ಲ ರಘುರಾಮ, ಮಗನಿನಗಾಯಿರಿಣವಿಲ್ಲ ರಘುರಾಮ. ಸಂಜೆಲೆ ಉಟ್ಟಾಲಿ ಮುಂಜೇಲೆ ಸಾಯಾಲಿ ಶಿವನೇ, ಬಂಜಮ್ಮ ಸೊಲ್ಲ ನೀ ಮರಸಯ್ಯ ರಾಮು ರಾಮ, ಬಂಜಮ್ಮ ಸಬದ ನೀ ನಳಸಯ್ಯೋ ರಾಮು ರಾಮ, ಬಂಜಮ್ಮ ಸೊಲ್ಲ ನೀ ಮರಸಯ್ಯ ರಘು ರಾಮ, ಬಂಜಮ್ಮ ಸೊಲ್ಲ ನೀ ನಳಸಯ್ಯ ರಘು ರಾಮ, ಬಂಜಮ್ಮ ಸಬದ ನೀ ಮರಸಯ್ಯೋ ರಾಮು ರಾಮ, ಬಂಜಮ್ಮ ಸಬದ ನೀ ಮರಸಯ್ಯೋ ಬಂಜಂಬ ಶಬದ ನೀ ಮರಸಯ್ಯ ರಘುರಾಮ, ಬಂಜಂಬ ಸಲ್ಲ ನೀ ಮರಸಯ್ಯ ರಘುರಾಮ. ಒಂದ ತಿಂಗಳ ಬಾಲಿ ಒಂದೇನು ಬಯಸಾಳ ದೇವಿ, ಎರಡೇಲಿ ಒಂದಡಕಿತ ಬಯಸಾಳು ರಾಮು ರಾಮ, ಎರಡೇಲಿ ಒಂದಡಕಿತ ಬಯಸಾಳು ರಾಮು ರಾಮ, ಎರಡೇಲಿ ಒಂದಡಕಿತ ಬಯಸಾಳ ರಘುರಾಮ, ಎರಡಿಯಲ್ಲಿ ಒಂದಡಕಿತ ಬಯಸಾಳ ರಘುರಾಮ, ಎರಡೇಲಿ ಒಂದಡಕಿತ ಬಯಸಾಳು ರಾಮು ರಾಮ, ಎರಡೇಲಿ ಒಂದಡಕಿತ ಬಯಸಾಳು ರಾಮು ರಾಮ, ಎರಡಿಯಲ್ಲಿ ಒಂದಡಕಿತ ಬಯಸಾಳ ರಘುರಾಮ, ಎರಡಿಯಲ್ಲಿ ಒಂದಡಕಿತ ಬಯಸಾಳ ರಘುರಾಮ. ಐದ ತಿಂಗಳ ಬಾಳಿ ಐದೇನು ಬಯಸಾಳ ದೇವಿ, ಕೊಯ್ದ ಮಲ್ಲಿಗೆಯ ಹೇನೆನಿ ದಂಡೇ ರಾಮು ರಾಮ, ಕೊಯ್ದ ಮಲ್ಲಿಗೆಯ ಹೇನೆನಿ ದಂಡೇ ರಾಮು ರಾಮ, ಕೊಯ್ದ ಮಲ್ಲಿಗೆಯಾಯಿ ನಾನಿ ದಂಡೆ ಅರಗುರಾಮ ಕೊಯ್ದ ಮಲ್ಲಿಗೆಯಾಯಿ ನಾನಿ ದಂಡೆ ಅರಗುರಾಮ ಕೊಯ್ದ ಮಲ್ಲಿಗೆಯೇ ನಾನಿ ದಂಡೆ ರಾಮ ರಾಮ ಕೊಯ್ದ ಮಲ್ಲಿಗೆಯೇ ನಾನಿ ದಂಡೆ ರಾಮ ರಾಮ ಕೊಯ್ದ ಮಲ್ಲಿಗೆಯಾಯಿ ನಾನಿ ದಂಡೆ ಅರಗುರಾಮ ಕೊಯ್ದ ಮಲ್ಲಿಗೆಯಾಯಿ ನಾನಿ ಒಂಬತ್ತ ತಿಂಗಳಿಗೆ ತುಂಬಿ ಹವ ದಿನ ಮಾನ ದೇವಿ